ಪುಸ್ತಕ, ಪೇಪರ್, ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆರ್ಆರ್ಆರ್ ಕೇಂದ್ರಕ್ಕೆ ನೀಡಬಹುದು. ಅಭಿಯಾನದಲ್ಲಿ ಭಾಗವಹಿಸುವವರನ್ನು ಪ್ರೋತ್ಸಾಹಿಸಲು ಪ್ರತಿಯೊಬ್ಬರೂ ನೀಡುವ ತ್ಯಾಜ್ಯದ ಬದಲಾಗಿ ಪರಿಸರ ಸ್ನೇಹಿ ಪೆನ್ನು, ಮರುಬಳಕೆ ಪುಸ್ತಕ, ಕಪ್ಪು ಚಿನ್ನ, ಕಾಂಪೋಸ್ಟ್, ಲೇಖನ ಸಾಮಗ್ರಿ, ಬಟ್ಟೆಯ ಕೈಚೀಲ ಜೊತೆಗೆ ಡಿಜಿಟಲ್ ಪ್ರಮಾಣ ಪತ್ರ ನೀಡಲಾಗುವುದು. ಇದರಿಂದ ನಿಮ್ಮ ಮನೆಯೂ ಸ್ವಚ್ಛವಾಗುತ್ತದೆ, ನಿಮ್ಮ ನಗರವೂ ಸ್ವಚ್ಛವಾಗುತ್ತದೆ. ಬನ್ನಿ, ಆರ್ಆರ್ಆರ್ ಅಭಿಯಾನದಲ್ಲಿ ಭಾಗವಹಿಸಿ ನಮ್ಮ ನಗರವನ್ನು ಸ್ವಚ್ಛಗೊಳಿಸೋಣ, ಮುಂದಿನ ಪೀಳಿಗೆಗೆ ಸ್ವಚ್ಛ ಪರಿಸರವನ್ನು ನಿರ್ಮಿಸೋಣ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಆತ್ಮವಿಭಾಗ ಕೃಷಿ ಇಲಾಖೆ ಭದ್ರಾವತಿಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದಂತಹ ರವಿಕುಮಾರ್ ಯುಎಚ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ ಅಣಬೆ ಬೇಸಾಯ ಈ ಕುರಿತು ಮಾಹಿತಿಯನ್ನ ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಇವತ್ತಿನ ಒಂದು ಅಣಬೆ ಬೇಸಾಯದ ಕುರಿತು ಮಾತನಾಡೋದಾದ್ರೆ ಪ್ರಾರಂಭದಲ್ಲಿ ಈ ಅಣಬೆ ಬೇಸಾಯ ಅಂದ್ರೆ ಏನು, ಅದನ್ನ ಯಾಕೆ ಬೆಳಿಬೇಕು, ಇದ್ರ ಪರಿಚಯನ ಜನರಿಗೆ ಹೆಚ್ಚಾಗಿ ಇತ್ತೀಚಿನ ದಿನದಲ್ಲಿ ಕಬ್ಬು ಬೆಳೆಯೋದಾಗಿರ್ಬೋದು, ಅಡಿಕೆ ಬೆಳೆಯೋದಾಗಿರ್ಬೋದು, ಇದನ್ನೆಲ್ಲ ಬೆಳೀತಾರೆ. ಅಂದ್ರೆ ಕಬ್ಬು ಕಡಿಮೆ ಆಗಿದೆ, ಭತ್ತ, ಅಡಿಕೆ ಬೇರೆ ಬೇರೆ ಕೃಷಿಗೆ ಅವಲಂಬಿಸಿದ್ದಾರೆ. ಆದ್ರೆ ಈ ಅಣಬೆ ಬೇಸಾಯ ಅನ್ನೋದು ಮಾಡ್ತಾ ಇದ್ದಾರೆ, ಆದ್ರೆ ಜಾಸ್ತಿ ಜನ ಇದನ್ನ ಇಟ್ಕೊಂಡಿಲ್ಲ. ತಾವು ಒಬ್ಬ ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಇದ್ರ ಪರಿಚಯವನ್ನು ಯಾವ ತರ ಹೇಳ್ತೀರಾ ಸರ್? ಈಗ ಅಣಬೆ ಅಂತಂದ್ರೆ ಯೂಶಲಿ ಎಲ್ಲ ರೈತ ಬಾಂಧವರು ನೋಡಿರ್ತಾರೆ, ಹೊಲ ಗದ್ದೆಗಳಲ್ಲಿ ಹೆಚ್ಚಾಗಿ ಒಂದು ಸಾವಯವ ಅಂಶಗಳು ಇರುವಂತಹ ಜಾಗದಲ್ಲಿ ಅಣಬೆ ಕಾಣಬಹುದು. ಸೊ ಅದು ಒಂದು ಶಿಲೀಂಧ್ರ ಜಾತಿಗೆ ಸೇರಿರುತ್ತೆ, ಅದಕ್ಕೆ ನಾವು ಇಂಗ್ಲಿಷಲ್ಲಿ ಮಶ್ರೂಮ್ ಅಂತ ಕರಿತೀವಿ. ಈ ಒಂದು ಅಣಬೆನ ನಾವು ಕಾಡಲ್ಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ರೈತ ಬಾಂಧವರು ಎಲ್ಲಿ ನೋಡ್ತಾ ಇದ್ರೆ ಕಾಡಲ್ಲಿ ಅಥವಾ ಸಾವಯವ ಅಂಶ ಎಲ್ಲಿ ಇರುತ್ತೆ, ನಮಗೆ ಫಲವತ್ತಾದ ಮಣ್ಣಿಲ್ಲ, ಅಲ್ಲಿ ನಾವು ನೋಡಬಹುದು. ಸೊ ಈ ಒಂದು ನಾವು ಅಣಬೆ ಅಂತಂದ್ರೆ ಗುರುತಿಸೋದೇ ಹೇಗೆ ಅಂದ್ರೆ ತುಂಬಾ ಸರಳ. ಅಂದ್ರೆ ನೀವು ನೋಡಿರ್ತೀರಾ ಅಂದ್ರೆ ಅದೊಂದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಟೊಪ್ಪಿ ಆಕಾರ ಇರುತ್ತೆ, ಒಂದು ಕಾಂಡ ತರ ಇರುತ್ತೆ ನಿಮಗೆ ಅಣಬೆ. ಸೊ ಇದನ್ನ ಅಣಬೆಯಲ್ಲಿ ನಾವು ಸುಮಾರು ಜಾತಿಗಳಿದ್ದಾವೆ, ಸುಮಾರು ಒಂದು 2,000 ಜಾತಿಗಳು ನಾವು ಅಣಬೆ ನೋಡಬಹುದು ಆ ಪ್ರಭೇದಗಳಲ್ಲಿ. ಅಂಥದ್ರಲ್ಲಿ ನಮಗೆ ಒಂದು 60-70% ತಿನ್ಲಿಕ್ಕೆ, ಮಾನವರು ಒಂದು ಉಪಯೋಗಿಸ್ಲಿಕ್ಕೆ ತುಂಬಾ ಯೋಗ್ಯವಾದಂತಹ ಅಣಬೆಗಳು. ಸೊ ಅದರಲ್ಲಿ ಇನ್ನ ಒಂದು 20-30% ಒಂದು ವಿಷಕಾರಕ ಅಣಬೆಗಳು ಇರ್ತವೆ. ಸೊ ಇದರಲ್ಲಿ ಏನಕ್ಕೆ ಅಣಬೆ ಅಂತಂದ್ರೆ ಅದರಲ್ಲಿ ಪ್ರೋಟೀನ್ ಅಂಶ, ಕ್ಯಾಲ್ಸಿಯಂ, ಐರನ್ ಕಂಟೆಂಟ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದರಲ್ಲಿ ನಾವು ಅಣಬೆ ಅಂತಂದ್ರೆ ನಾವು ಈಗ ವಿಷಕಾರಿಕ ಅಂತಂದ್ರೆ ಈಗ ಕಾಡಲ್ಲಿ ನೀವೆಲ್ಲ ನೋಡಬಹುದು ಮರದ ಪೊಟ್ರೆಗಳಲ್ಲೆಲ್ಲ ತಿನ್ಲಿಕ್ಕೆ ಯೋಗ್ಯ ಇರಲ್ಲ. ಅಣಬೆಯಲ್ಲಿ ಆ ಒಂದು ವ್ಯಾಪ್ತಿ ಪ್ರದರ್ಶಕ್ಕೆ ಅನುಗುಣವಾಗಿ ಕಲರು, ಬಣ್ಣ ಅಥವಾ ಒಂದು ಅದರ ರಚನೆ ಚೇಂಜ್ ಆಗಿರುತ್ತೆ. ಸೊ ಅದರಲ್ಲಿ ಟೊಪ್ಪಿ ಆಕಾರ ಅಂತ ನಾವೇನ್ ಹೇಳ್ತೀವಿ, ಅದ್ರ ಮೇಲೆ ಮುಳ್ ಮುಳ್ ತರ ಏನ ಅಂತ ಇದ್ರೆ ಕೈಯಲ್ಲಿ ಸ್ಪರ್ಶ ಮಾಡಿದಾಗ ಗೊತ್ತಾಗುತ್ತೆ ನಮಗೆ. ಅದರಲ್ಲಿ ನಾವು ವಿಷ ಅಣಬೆಗಳು ನೋಡಿದ ತಕ್ಷಣ ನಾವು ಐಡೆಂಟಿಫೈ ಮಾಡಬಹುದು. ಅಥವಾ ಕಲರ್ ತೀರಾ ಕೆಂಪು ಕಲರ್ ಅಥವಾ ಕಂದು ಕಲರ್ ಏನಾರು ಇದ್ರೆ, ಆ ಟೊಪ್ಪಿಗಳು ಕಪ್ಪು ಕಲರ್ ಇದ್ರೆ ಅದನ್ನ ನಾವು ತಿನ್ಲಿಕ್ಕೆ ಯೋಗ್ಯ ಇರೋದಿಲ್ಲ. ಆಮೇಲೆ ಆ ಅಣಬೆನ ತೆಗೆದು ನೋಡಿದಾಗ ನಾವು ಆ ಒಳಗೆ ಪದರ ರೀತಿ ರಚನೆಗಳು ಇರ್ತವೆ, ಅದರ ಟೊಪ್ಪಿ ಕಲರ್ಗೆ ಪದರ ರೀತಿ ರಚನೆಗಳಿದ್ದಾವೆ, ಅವು ಯೋಗ್ಯವಾಗಿರ್ತವೆ. ಇನ್ನು ಅಂದ್ರೆ ಅದು ವಿಷಕಾರಕ ಅಂತಂದ್ರೆ ಅಣಬೆನ ಮುರಿದಾಗ ಹಾಲಿನ ರೀತಿ ಒಂದೇನಾರ ಹೊರಸೋಸ್ತು ಅಂತಂದ್ರೆ ಅದು ವಿಷ ಅಣಬೆ ಅಂತ ನಾವು ಐಡೆಂಟಿಫಿಕೇಶನ್ ಮಾಡಬಹುದು. ಸೊ ಅಣಬೆ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಆಹಾರ ಪದಾರ್ಥವಾಗಿ ಅದನ್ನ ತರಕಾರಿ ಬೆಳೆಯಾಗಿ ನಾವು ಉಪಯೋಗಿಸಬಹುದು. ಸೊ ಇನ್ನು ಕೆಲವರು ಒಂದು ರೈತರ ಮನಸ್ಸಲ್ಲಿ ಏನಾಗಿದೆ, ಇದು ಮಾಂಸಾಹಾರ ಅಂತ ಒಂದು ಕಲ್ಪನೆ ಇದೆ. ಸೊ ಹಂಗಾಗಿ ಅದ್ರ ಬಗ್ಗೆ ಯಾರಿಗೂ ಒಂದು ಆಸಕ್ತಿ ಇರ್ಲಿಕ್ಕಿಲ್ಲ. ಆದ್ರೆ ಇದೊಂದ ನಾವು ಒಂದು ಕೇಂದ್ರ ಸರ್ಕಾರದ ಇತ್ತೀಚೆಗೆ ಅದನ್ನ ತರಕಾರಿ ಬೆಳೆಗೆ ಸೇರಿಸಿರೋದ್ರಿಂದ ಅದನ್ನ ನಾವು ಉತ್ತಮವಾದ ಒಂದು ತರಕಾರಿಯಾಗಿ ಬಳಕೆ ಮಾಡಬಹುದು ದಿನನಿತ್ಯದಲ್ಲಿ. ಸೊ ಈ ಅಣಬೆನ ನಾವು ಈ ಇತ್ತೀಚಿನ ದಿನಗಳಲ್ಲಿ ಈಗ ನೀವು ನ್ಯಾಚುರಲ್ ಆಗಿ ನಿಮ್ಗೆ ತೋಟದಲ್ಲಿ ಅಥವಾ ಗದ್ದೆ ಜಮೀನಿಲ್ಲ ಅಂದ್ರೆ ನಿಮ್ಗೆ September-October ಅಂದ್ರೆ September-October ಫಸ್ಟ್ ವೀಕ್ ಅಲ್ಲಿ ನಿಮಗೆ ಅದು ಅಣಬೆ ಒಂದು ಸಿಗುತ್ತೆ, ಇನ್ ಯಾವಾಗ್ಲೂ ವರ್ಷವಿಡೀ ಸಿಗೋದಿಲ್ಲ. ಸೊ ನಾವೇ ಕೃತಕವಾಗಿ ಒಂದು ಬೆಳೆಯುವಂತಹ ಒಂದು ವಿಧಾನಗಳು ಇದಾವೆ. ಸೊ ಇದನ್ನ ಇದು ಒಂದು ಬೇಸಿಕ್ ಅಂದ್ರೆ ಈಗ ಅಣಬೆ ಅಂತಂದ್ರೆ ಏನು ಅನ್ನೋದು ಒಂದು ಕೆಲವರಿಗೆ ಗೊತ್ತಿರಲ್ಲ. ಸಿಟಿಯಲ್ಲಿರುವಂತವರಿಗೆ ಅಣಬೆ ಮಾರ್ಕೆಟ್ ಅಲ್ಲೆಲ್ಲ ಸಿಗ್ತವೆ, ಬಟ್ ಕೃತಕವಾಗಿ ನಾವು ಬೆಳೆಯುವಂತಹ ಕೆಲವು ಅಣಬೆಗಳು ಇದಾವೆ. ಸೊ ಇದನ್ನ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಉದ್ದಿಮೆ ರೀತಿಯು ಸಹ, ನಿರುದ್ಯೋಗ ಯುವಕ ಯುವತಿಯವರು ಸಹ, ಒಂದು ಮಹಿಳೆಯರು ಹೆಚ್ಚಿನಾಗಿ ಒಂದು ಉದ್ಯೋಗವನ್ನಾಗಿ ಮಾಡ್ಕೋಬಹುದು. ಅಂದ್ರೆ ಆದಾಯಕ್ಕೋಸ್ಕರವಾಗಿ ಇದನ್ನ ಉಪಯೋಗಿಸಬಹುದು. ಒಂದು ಇವತ್ತಿನ ದಿನಗಳಲ್ಲಿ ಒಂದು ಉದ್ದಿಮೆಯಾಗಿ ಬೆಂಗಳೂರು ಅಂತಹ ಮಹಾನ್ ನಗರಗಳಲ್ಲಿ ಒಂದು ಉದ್ದಿಮೆಯಾಗಿ ಸಹ ಬೆಳೆದಿವೆ. ಅಂದ್ರೆ ಈಗ ಕೃಷಿ ಮಾಡ್ಲಿಕ್ಕೆ ನನ್ನ ಜಮೀನಿಲ್ಲ, ನಾನು ಏನ್ ಮಾಡಬಹುದು ಅನ್ನೋದಾಗ ಒಂದು ಸ್ವ ಉದ್ಯಮ ತರ ಮಾಡಬಹುದು. ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯನ ಗಳಿಸುವಂತಹದ್ದು ಒಂದು ಈ ಒಂದು ಅಣಬೆ ಕೃಷಿ. ಸೊ ಇದನ್ನ ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ ಮಾಹಿತಿನೂ ಸಿಗುತ್ತೆ. ಸೊ ಇದನ್ನ ತುಂಬಾ ಸರಳ, ಅಂದ್ರೆ ಬೇರೆ ಒಂದು ಹೋಲಿಸ್ಕೊಂಡ್ರೆ ಇದಕ್ಕೆ ನಿಮಗೆ ಜೇನು ಕೃಷಿ ಅಥವಾ ಮತ್ತಿನ ಹೋಲಿಸ್ಕೊಂಡ್ರೆ ಇದು ಅಣಬೆ ಅದು ತುಂಬಾ ಸರಳ. ಅಂದ್ರೆ ನಿಮ್ಮ ಒಂದು 10x10 ಜಾಗ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಒಂದು ವಾತಾವರಣ ಚೆನ್ನಾಗಿರೋಂತ ಇದ್ರೆ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಫಸ್ಟ್ ತಾವು ಬೆಳೆದು ಆಮೇಲೆ ನೀವು ಉದ್ಯೋಗಕ್ಕೆ ಅಥವಾ ಉದ್ಯಮೆ ಬೆಳೆಸ್ಕೋಬಹುದು. ಸರ್, ನೀವು ಅವಾಗ ಹೇಳಿದ್ರಿ ಈ ಅಣಬೆ ಅನ್ನೋದು ವರ್ಷಕ್ಕೆ ಒಂದ್ಸರಿ ಸೆಪ್ಟೆಂಬರ್ ಇಂದ ಕೆಲವು ತಿಂಗಳು ಅಂತ ಹೇಳಿದ್ರಿ, ಮತ್ತೆ ಕಾಡಲ್ಲಿ ಮಾತ್ರ ಅಂತ ಹೇಳಿದ್ರಿ. ಈ ಒಂದು ಆ ಸಮಯದಲ್ಲೇ ಬರ್ತಕ್ಕಂಥ ಅಣಬೆ, ಈ ಒಂದು ಬೇಸಾಯ ಸುಲಭನ ಅಣಬೆ ಬೇಸಾಯ ನೀವು ಅಂದ್ರೆ ಮನೆಯಲ್ಲೇ ಮಾಡಬಹುದು ಅಂತ ಹೇಳಿದ್ರಿ, ಇದು ಸುಲಭನ ಮತ್ತೆ ಯಾರು ಮಾಡಬಹುದು, ಎಲ್ಲರೂ ಮಾಡಬಹುದು ಅಂತ ನೀವು ಹೇಳಿದ್ರಿ, ಮಹಿಳೆಯರು ಕೂಡ ಮಾಡಬಹುದು ಅಂತ ಹೇಳಿದ್ರಿ, ಯಾವ ರೀತಿ ಮಾಡಬಹುದು, ಯಾವ ರೀತಿ ಸುಲಭ ಅಂತ ನೀವು ರೈತರಿಗೆ ಈಗ ಸ್ಟಾರ್ಟ್ ಮಾಡ್ತಕ್ಕಂಥವ್ರು ಹೇಳ್ತೀರಿ? ಈಗ ಅಣಬೆ ಅಂತಂದ್ರೆ ಇದು ಸುಲಭವಾದ ಒಂದು ಬೇಸಾಯ ಕ್ರಮ, ಹಾಗೆ ಇದನ್ನ ಏನಂದ್ರೆ ಇದು ಅಲ್ಪಾವಧಿ ಬೆಳೆ, ಅಂದ್ರೆ ಇನ್ನು ಒಂದು ತಿಂಗಳಲ್ಲಿ ನಾವು ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ನಾವು ಏನು ಬೆಳೆ ಮಾಡಬಹುದು, ಮತ್ತೆ ಖರ್ಚು ಕಡಿಮೆ ಇದಕ್ಕೆ. ಸೊ ಇದಕ್ಕೆ ನಾವು ಒಂದು ಖರ್ಚು ಅಂತಂದ್ರೆ ಇದು ಅಣಬೆ ಬೀಜ ಮತ್ತೆ ಕೃಷಿ ತ್ಯಾಜ್ಯ ವಸ್ತುಗಳನ್ನ ನಾವು ಬಳಕೆ ಮಾಡಿ ಇದನ್ನು ಬೆಳಿಬಹುದು. ಸೊ ಹಾಗೆ ಇದನ್ನ ಏನಂದ್ರೆ ನಮ್ಮ ವಾತಾವರಣ, ಈಗ ನಾವು ನಮಗೆ ವರ್ಷದಲ್ಲಿ ಒನ್ ಟೈಮ್ ಸಿಗೋದಕ್ಕಿಂತ ನಾವು ಯಾವಾಗ್ಲೂ ಬೆಳಿಲಿಕ್ಕೆ ಅಂದ್ರೆ ನಮ್ಮ ಒಂದು ವಾತಾವರಣದಲ್ಲಿ ಅಂದ್ರೆ ಒಂದು 20-25 ಡಿಗ್ರಿ ಸೆಲ್ಸಿಯಸ್ ವಾತಾವರಣದಲ್ಲಿ ನಮ್ಮ ಈ ಇರುವಂತಹ ವಾತಾವರಣದಲ್ಲಿ ಸಹ ಬೆಳಿಬಹುದು. ಹಾಗೆ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಹೆಚ್ಚಿನ ಒಂದು ಆಸಕ್ತಿ ಮಹಿಳೆಯರಿಗೆ ಹಾಗೂ ಒಂದು ಯುವಕ ಯುವತಿ ನಿರುದ್ಯೋಗಿ ಅಂತಹ ಎಷ್ಟೋ ಯುವಕರು ಸಹ ಇದನ್ನ ತೊಳಸ್ಕೊಂಡ್ರೆ ಒಂದು ಉದ್ಯಮಿಯಾಗಿ ಒಂದು ಕ್ರಿಯೇಟ್ ಆಗುತ್ತೆ. ಸೊ ಇದು ಅಂದ್ರೆ ಈಗ ಎಲ್ಲರೂ ಬೆಳಿಬಹುದು, ಈಗ ಕೃಷಿಯಲ್ಲಿ ನಿರತರಾಗಿರುವಂತಹವರು ಬೆಳಿಬಹುದು. ಸೊ ಇದನ್ನ ಅದಕ್ಕೆ ಅವಲಂಬಿಸಿಕೊಂಡು ಮಾಡ್ಕೊಂಡು ಈಗ ನಮ್ಮ ಭದ್ರಾವತಿಯಲ್ಲಿ ಒಂದು ಇಬ್ರು ಯುವಕರು ಒಂದು ಹೆಸರು ಹೇಳ್ಬಹುದು ನಾನು, ಈ ಸೀತಾರಾಮಪುರದಲ್ಲಿ ಒಬ್ರು ರಘು ಅಂತ ಮತ್ತೆ ಅಂತರಂಗಿಯಲ್ಲಿ ಯೋಗೀಶ್ ಅಂತ, ಅವರು ಸಣ್ಣ ಒಂದು ಕೊಟ್ಟಿಗೆ ಜಾಗದಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಂಡು ಅವ್ರು ಮಾಡ್ಕೊಂತಿದ್ದಾರೆ. ಸೊ ಅದು ಲೋಕಲಿ ಒಂದು ಮಾರ್ಕೆಟ್ ಮಾಡ್ಕೊಂಡು ಅವ್ರಿಗೊಂದು ಉದ್ಯೋಗನ ಸತ ಸಿಕ್ತಂಗಾಗಿದೆ. ಸೊ ಕಾಲೇಜು ಹೋಗಿ ಸಮಯ ಬಿಡುವ ಸಮಯದಲ್ಲಿ ಸಹ ಮಾಡಬಹುದು. ಸೊ ಅಂದ್ರೆ ಇದು ತುಂಬಾ ಸರಳ, ಅಂದ್ರೆ ಆ ಒಂದು ವಿಧಾನ ಒಂದು ಸಲ ತಿಳ್ಕೊಂಡ್ಬಿಟ್ರೆ ನೀವು ಮಾಡ್ಲಿಕ್ಕೆ ತುಂಬಾ ಸರಳ ಆಗುತ್ತೆ. ಕಡಿಮೆ ಜಾಗದಲ್ಲಿ ಅಂತೇಳಿ ಈಗ ಜಮೀನು ಇರ್ತಕ್ಕಂಥವ್ರು ಯಾವ ರೀತಿ ಬೆಳಿಬಹುದು, ಜಾಗನೇ ಇಲ್ಲದೆ ಇರತಕ್ಕಂಥವ್ರು ಯಾವ ರೀತಿ ಬೆಳಿಬಹುದು ಅಂತ ಹೇಳ್ತೀರಿ? ಈಗ ಈ ಜಮೀನ್ ಅಂತಂದ್ರೆ ಇದು ಜಮೀನಲ್ಲಿ ಬೆಳೆಯುವಂತದಲ್ಲ, ಅಂದ್ರೆ ಇದು ಮಣ್ಣಲ್ಲಿ ಹಾಕಿದ್ರೆ ಬರಲ್ಲ ಅಂತ ಅಲ್ಲ, ಇದರಲ್ಲಿ ಏನಂದ್ರೆ ಅದೇ ಹೇಳಿದೆ, ಇದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಬೆಳೆಯುವಂತದ್ದು. ಇದರಲ್ಲಿ ಮಣ್ಣಲ್ಲಿ ಬೆಳೆಯುವಂತದ್ದು ನಿಮಗೆ ಕೊಟ್ಟಿಗೆ ಮನೆಯ ವಾತಾವರಣ ಇದ್ರೆ ಸಾಕು, ನಿಮಗೆ ಜಮೀನಿಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ಮನೆಯಲ್ಲಿ ಅದರಲ್ಲಿ ಒಂದು ಮೂರು ರೀತಿ ಬರ್ತವೆ, ಒಂದು ಆಯಿಸ್ಟರ್ ಅಣಬೆ ಅಥವಾ ಚಿಪ್ ಅಣಬೆ ಅಂತ ಹೇಳ್ತೀವಿ. ಚಿಪ್ಪು ಅಂತಂದ್ರೆ ಈಗ ಕಪ್ಪೆ ಚಿಪ್ಪಿನ ಆಕಾರ ಹೋಲಕ್ಕೆ ನಾವು ಚಿಪ್ ಅಣಬೆ ಅಂತ ಕರಿತೀವಿ. ಇನ್ನೊಂದು ಮಿಲ್ಕಿ ಮಶ್ರೂಮ್ ಅಂತ ಹೇಳ್ತೀವಿ, ಇದು ತುಂಬಾ ಪ್ರಸಿದ್ಧವಾಗಿ ಎಲ್ಲಾ ಜನರಿಗೆ ಒಂದ್ ಸ್ವಲ್ಪ ರುಚಿಕರವಾಗಿ ಒಂದ್ ಸ್ವಲ್ಪ ಆಕರ್ಷಣೆ ಆಗುತ್ತೆ. ಇನ್ನೊಂದು ಬಟನ್ ಮಶ್ರೂಮ್. ಸೊ ಬಟನ್ ಮಶ್ರೂಮ್ ನಮ್ಮಲ್ಲಿ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಅದೆಲ್ಲ ಶೀತಾವಲಯ ಪ್ರದೇಶ, ಹಿಮಾಚಲ ಪ್ರದೇಶ, ಅಂದ್ರೆ ಆ ಟೆಂಪರೇಚರ್ 14-22 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇದ್ರೆ ಮಾತ್ರ ಅದನ್ನ ಬೆಳಿಲಿಕ್ಕೆ ಸಾಧ್ಯ. ಸೊ ಈ ಚಿಪ್ ಅಣಬೆ ಅನ್ನೋದು ಇಲ್ಲಿ ಆಯಿಸ್ಟರ್ ಅಣಬೆ ಬಗ್ಗೆ ಎಲ್ಲರೂ ಗೊತ್ತಿದೆ, ಇದನ್ನ ಎಲ್ಲರೂ ಬೆಳಿಬಹುದು. ಸೊ ಇದನ್ನ ನಾವು ಮನೆಯಲ್ಲಿ ಅಂದ್ರೆ ಒಂದು ಶುಷ್ಕ ಒಂದು ಒಳ್ಳೆ ವಾತಾವರಣ ಅಂದ್ರೆ ಶುಚಿತ್ವವಾಗಿರುವಂತಹ ವಾತಾವರಣದಲ್ಲಿ ನಾವು ಕೋಣೆ ಅಥವಾ ಈಗ ನೀವು ದೇವ್ರ ಕೋಣೆ ಶುಚಿತ್ವವಾಗಿ ಇಟ್ಕೊಂಡಿರ್ತೀರ. ಸೊ ಅಲ್ಲಿ ನಾವು ಹೆಚ್ಚಿನ ಹೊರಗಡೆ ಬಂದು ನಾವು ಮನೆಗೆ ಯಾವ ರೀತಿ ಕಾಲ್ ತೊಳ್ಕೊಂಡು ಅಷ್ಟು ನಿಯಮದಿಂದ ಹೋಗ್ತೀವಿ, ಹಂಗ ಆ ಕೋಣೆಗೆ ನಾವು ಅಣಬೆಯಲ್ಲಿ ಅಷ್ಟು ನಾವು ಹೈಜಿನಿಕ್ ಮೇಂಟೈನ್ ಮಾಡಬೇಕು. ಏನಕ್ಕೋಸ್ಕರ ಅಂತೀರ? ಸೊ ಅದರಲ್ಲಿ ನಾವು ಶಿಲೀಂಧ್ರ, ಈ ಅಣಬೆ ಅಂದ್ರೆ ಶಿಲೀಂಧ್ರ, ಇದು ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ನಾವು ಬೇರೆ ಕೆಲಸ ಮಾಡಿ ಅಥವಾ ಇನ್ನೊಂದ್ ಕಡೆಯಿಂದ ಬಂದಾಗ ನಮ್ಮ ಸುಮಾರು ಸೂಕ್ಷ್ಮಾಣುಜೀವಿಗಳು ಇರ್ತವೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಅದ್ರದ್ದು ಹೋಯ್ತು ಅಂದ್ರೆ ಡ್ಯಾಮೇಜ್ ಆಯ್ತು ಅಂದ್ರೆ ಇಡೀ ಅಣಬೆನೆ ಕೆಟ್ಟೋಗುತ್ತದೆ. ಸೊ ಹಂಗಾಗಿ ಹೈಜಿನಿಕ್ ತುಂಬಾ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ನಾವು ಕೊಠಡಿ ಫಸ್ಟ್ ಗೆ ನಾವು ಬೇರೆಣ್ಣೆಯಿಂದ ಸ್ಪ್ರೇ ಮಾಡೋದು ಅಥವಾ ಹೋಗ್ಲಿಕ್ಕಿಂತ ಮುಂಚೆ ನಾವು ಕಾಲ್ ತೊಳ್ಕೊಂಡು ಅಷ್ಟು ಹೈಜಿನಿಕ್ ಆಗಿದ್ರೆ ಮಾತ್ರ ಅದು ಅಣಬೆ ಬರಕ್ ಸಾಧ್ಯ. ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು. ಸೊ ಅದು ತಿಳ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗ್ ಬರುತ್ತೆ, ಹಾಗೆ ತಿನ್ಲಿಕ್ಕೆ ಯೋಗ್ಯವಾದ ಅಣಬೆ ಅಂತ ಇರುತ್ತೆ. ಕೇವಲ 3 ಅಣಬೆಗಳನ್ನ ಮಾತ್ರ ತಾವು ಹೇಳಿದ್ರಿ, ಈ ಅಣಬೆಗಳು ಮಾತ್ರ ಇಲ್ಲಿ ಬೆಳೀತಕ್ಕ ಸಾಧ್ಯ, ಮತ್ತೆ ಬೇರೆ ಅಣಬೆಗಳು ಎಷ್ಟು ತರ ಇದಾವೆ, ಇಲ್ಲಿ ಬೆಳೀತಕ್ಕಂಥವು ಇಷ್ಟು ಮಾತ್ರ ಮತ್ತೆ ಇದ್ರ ಜೊತೆಗೆ ಬೇರೆ ಇದಾವೆ ಅಂತಾನ? ಇಲ್ಲ, ಈಗ ನಾನು ಈ ಒಂದು 4 ಅಥವಾ 3 ಜಾತಿ ಏನ್ ಹೇಳಿದೆ ಅಂದ್ರೆ ಈ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಬೆಳಿಬಹುದು. ಈಗ ನಾನು ಬಟನ್ ಮಶ್ರೂಮ್ ಅಂತ ಹೇಳಿದೆ, ಅದರಲ್ಲಿ ನಾವು ಬೆಳಿಬಹುದು ಇಲ್ಲ ಅಂತಲ್ಲ. ಸೊ ಅಂತವು ಬೆಳಿಲಿಕ್ಕೆ ಅಂದ್ರೆ ನಿಮಗೆ ಕೂಲರ್ ಅಥವಾ ಎ ಸಿ ಕಂಡೀಷನ್ ಅಲ್ಲೇ ಇರಬೇಕು, ಟೆಂಪರೇಚರ್ ಮೇಂಟೈನ್ ಮಾಡಬೇಕು, ಅದು ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಭದ್ರಾವತಿ, ಶಿವಮೊಗ್ಗ, ದಾವಣಗೆರೆ ಈ ಭಾಗದಲ್ಲಿ ಟೆಂಪರೇಚರ್ ಕಾಮನ್ ಆಗಿ ನಮಗೆ ಈಗ ಒಂದು ಬೇಸಿಗೆ ಟೈಮಲ್ಲಿ ಹೈ ಟೆಂಪರೇಚರ್ ಇರುತ್ತೆ, ಅಥವಾ ಈ ಕಾಮನ್ ಆಗಿ 22-23 ಸೆಲ್ಸಿಯಸ್ ಏನಿದ್ದಾಗ ಈ ವಾತಾವರಣದಲ್ಲಿ ಆರಾಮ್ಸೆ ಬೆಳಿಬಹುದು. ಸೊ ಅದಕ್ಕೆ ಪ್ರಮುಖವಾಗಿ ನಾವು ಎಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂದ್ರೆ ರೈತರಿಗೆ ಈ ಒಂದು 3 ಅಣಬೆ ಬಗ್ಗೆ ಈ ನಮ್ಮ ಜೈವಿಕ ಕೇಂದ್ರ ಶಿವಮೊಗ್ಗದಲ್ಲಾಗಲಿ ಅಥವಾ ಕೆವಿಕೆ ಶಿವಮೊಗ್ಗದಲ್ಲಿ ತರಬೇತಿಗಳನ್ನ ಆಯೋಜನೆ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಅದು ಒತ್ತು ಕೊಟ್ಟು, ಯಾಕಂದ್ರೆ ಮೂಡಿಗೆರೆಯಲ್ಲಿ ಸಹ ಇದ್ರ ಬಗ್ಗೆ ಒಂದು ತರಬೇತಿ ನೀಡಿ, ಅಂದ್ರೆ ಈ ಒಂದು ಆಯಿಸ್ಟರ್ ಅಣಬೆನೆ ಇಲ್ಲಿ ಜನ ಬಳಕೆ ಇರೋದ್ರಿಂದ ಅದನ್ನ ಬೆಳಿಲಿಕ್ಕೆ ಈಸಿ, ಮತ್ತೆ ನಮಗೆ 30-35 ದಿವಸ ಕಟಾವ್ ಆಗ್ಬಿಡುತ್ತೆ. ಸೊ ಅಷ್ಟೊಳಗೆ ನಮಗೆ ಒಂದು ಇಳುವರಿ ತಗೊಂಡಾಗುತ್ತೆ. ಈಗ ನಾವು 3-6 ಟೈಮ್ಗಿನ ನಮಗೆ 30 ದಿವಸದೊಳಗೆ ಅವ್ನು ಕಟಾವ್ ಬಂದ್ರೆ ಅವನಿಗೆ ಇಳುವರಿ ಸಿಕ್ತಂಗಾಗುತ್ತೆ, ಅವ್ನು ಮಾಡಿದ ಪ್ರತಿಫಲ ಅಲ್ಲಿ ಕಾಣ. ಮತ್ತೆ ನೀವು ಈ ಒಂದು ಅಣಬೆನ ತಿಂದ್ರೆ ಸಸ್ಯಾಹಾರಿಗೆ ಈಗ ಸೇರಿಸಿದ್ದಾರೆ ಅಂತ ಹೇಳಿದ್ರೆ, ಇದಕ್ಕೆ ಕೆಲವರು ಪೋಷಕಾಂಶ ಬೇಕೇ ಬೇಕು. ಒಂದು ಯಾವುದೇ ಒಂದು ಪದಾರ್ಥವನ್ನು ನಾವು ದೇಹಕ್ಕೆ ತಗೋತೀವಿ ಅಂದ್ರೆ ಪೋಷಕಾಂಶ ಮುಖ್ಯ. ಈ ಒಂದು ಅಣಬೆಯಲ್ಲಿ ಯಾವ್ಯಾವ ಪೋಷಕಾಂಶಗಳು ಇರುತ್ತವೆ ಅಂತ ಹೇಳ್ತೀರಿ? ಈ ಅಣಬೆಯಲ್ಲಿ ನಾವು ಮುಖ್ಯವಾಗಿ ಮನುಷ್ಯನಿಗೆ ಅಂದ್ರೆ ನಮ್ಮ ಒಂದು ಭಾರತೀಯ ಒಂದು ಜೀವನ ಶೈಲಿಯಲ್ಲಿ ಏಕದಳ ಧಾನ್ಯ ಬೆಳೆಗಳಲ್ಲಿ ಸಸಾರಜನಕ ಅಂಶ ಇರುತ್ತೆ. ಈಗ ನಮ್ಮ ರಾಗಿ ಭತ್ತ ಗೋಧಿ ಇದರಲ್ಲಿ ಸಸಾರಜನಕ ಅಂಶ ಕಡಿಮೆ ಇದೆ ಆಲ್ಮೋಸ್ಟ್ ನಮ್ಮ ಇಂಡಿಯಾ ಲೆವೆಲಲ್ಲಿ. ಸೊ ಇದನ್ನ ನಾವು ಸಸಾರಜನಕದ ಅಂಶ ಹೆಚ್ಚಿನಾಗಿ ಇರೋದಂತದ್ದು ಯಾವುದು ಅಂತಂದ್ರೆ ಈ ಅಣಬೆಯಲ್ಲಿ. ಸೊ ಇದರಲ್ಲಿ 30% ಸಸಾರಜನಕ ಅಂಶ ಇರುತ್ತೆ. ಸೊ ಇದರಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಒಂದು 100 ಗ್ರಾಂ ನಾವು ಅಣಬೆ ಸೇವನೆ ಮಾಡಿದ್ರೆ ಅದರಲ್ಲಿ ಒಂದು ಏನು ನಮಗೆ ಧಾತುಗಳು ಅಥವಾ ಅಂಶಗಳು ಅಂತ ಏನು ಕಾಣ್ತೀವಿ, ಅದರಲ್ಲಿ ಒಂದು ರಂಜಕ 1.42 ಗ್ರಾಂ, ಆಮೇಲೆ ಪೊಟ್ಯಾಷು 4.3 ಗ್ರಾಂ, ಹಾಗೆ ಹೈರನ್ 1.32 ಗ್ರಾಂ, ಹಾಗೆ ಕ್ಯಾಲ್ಶಿಯಮ್ 70 ಗ್ರಾಂ, ಹಾಗೆ ಇನ್ನೊಂದು ಕಬ್ಬಿಣ ಅದೊಂದು 30 ಗ್ರಾಮ್ಸ್ ಬರುತ್ತೆ. ಸೊ ಇದು ಅಂದ್ರೆ ಇದು ನಮ್ಮ ಮನುಷ್ಯನಿಗೆ ದೈನಂದಿನ ಬೇಕಾಗಿರುವಂತದ್ದು ಒಂದೇ ಪದಾರ್ಥದಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು ಆಮೇಲೆ ಪ್ರೋಟೀನ್ ಯುಕ್ತ ಒಂದು ಆಹಾರ, ಆಮೇಲೆ ಇದರಲ್ಲಿ ಈ ನಾರಿನಂಶ ಇರೋದ್ರಿಂದ ಶರ್ಕರ ಪಿಷ್ಟ ಇರೋದ್ರಿಂದ ಇವನ್ ನೀವು ಸಕ್ಕರೆ ಕಾಯಿಲೆ ಏನು ಇರ್ತಾರೆ ಅವರು ಸಹ ನಾವು ಇದನ್ನು ಬಳಸಬಹುದು, ಅಥವಾ ಅತಿ ಹೆಚ್ಚು ಬೊಜ್ಜು ಆಗಿರುವಂತವು ಸಹ ಏನು ತೂಕ ಕಡಿಮೆ ಮಾಡಲಿಕ್ಕೆ ಅಣಬೆನ ಬಳಸಬಹುದು. ಸೊ ಇದೊಂದು ಆರೋಗ್ಯ. ಈಗ ನೀವು ಹಾರ್ಟ್ ಪೇಷಂಟ್ ಇರ್ತಾರೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇರ್ತವೆ, ಅಂದ್ರೆ ಕೊಲೆಸ್ಟ್ರಾಲ್ ಇರಲ್ಲ, ನಾರಿನಂಶ ಇರೋದ್ರಿಂದ ಕೊಲೆಸ್ಟ್ರಾಲ್ ಇರಲ್ಲ. ಸೊ ಅವರು ಸಹ ಇದನ್ನ ಹಾರ್ಟ್ ಸಂಬಂಧಿ ಕಾಯಿಲೆಗಳು ಇರೋಂತಹ ವ್ಯಕ್ತಿಗಳು ಸಹ ಬಳಸಬಹುದು. ಇದು ಇವನ್ ಏನಂದ್ರೆ ಇದು ನಾರಿನಂಶ ಇರೋದ್ರಿಂದ ಮಕ್ಕಳಿಂದ ಹಿಡಿದು ವಯಸ್ಸಿನವರು ಸಹ ಬಳಸಬಹುದು. ದಿನ ಪ್ರತಿ ಒಂದು ಡೈಲಿ ನೀವು ಏನ್ ಊಟ ಮಾಡ್ತೀರೋ 100 ಗ್ರಾಮ್ ಇದ್ರೆ ನಿಮಗೆ ಉತ್ತಮ. ಪ್ರತಿದಿನ ಬಳಸಬಹುದು ಅಂತ ಹೇಳಿ ಬಳಸಬಹುದು. ಈಗ ಕೆಲವರಿಗೆ ಇದು ಅಣಬೆ ಅಂತಂದ್ರೆ ಅದರಲ್ಲಿ ಒಂದು ಸ್ಟೋರ್ ನಿಂದ ಸ್ಪಾನ್ ಇರುತ್ತೆ ಮೇಲೆ, ಅಷ್ಟು ಅಂದ್ರೆ ಅಣಬೆ ಅದು ಬಲ್ತಿತ್ತು ಅಥವಾ ಅದರದ್ದು ಅವಧಿ ಮುಗಿಯಾಗಿ ಬಂದಾಗ ಕೆಲವರಿಗೆ ಅಲರ್ಜಿ ಟೈಪು ಆಗುತ್ತೆ. ಸೊ ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾಡಿ ಒಂದ್ ಟೈಮ್ 2 ಸಲ, ಯಾಕಂದ್ರೆ ನೇರವಾಗಿ ತಿನ್ಲಿಕ್ಕೆ ಬರಲ್ಲ ಇದು. ಸೊ ನೀವು ಅಣಬೆನ ನೀವು ಖಾದ್ಯ ರೂಪದಲ್ಲಿ ಮಾರ್ಕೆಟ್ ಅಲ್ಲಿ ಆಗ್ಬಹುದು, ನೀವು ಯಾವುದೇ ಒಂದು ಹೋಟೆಲ್ಗಳಿಗೆ ಹೋದ್ರೆ ನಿಮಗೆ ಫಸ್ಟ್ ನೋಡಿದೆ ಮಶ್ರೂಮ್, ಈಗಂತೂ ಒಂದು ಟ್ರೆಂಡ್ ಆಗಿದೆ. ಸೊ ನೀವು ಮಶ್ರೂಮ್ ಪಲಾವಿಂದ ಹಿಡಿದು ನಾನಾ ತರ ಖಾದ್ಯಗಳನ್ನ ಜನರು ಇಷ್ಟಪಡ್ತಾರೆ. ಸೊ ನೀವು ವೆಜಿಟೇರಿಯನ್ ಆಗಿದ್ದು ನೀವು ಯೂಸ್ ಮಾಡಬಹುದು. ಈಗ ಸಸ್ಯಾಹಾರಿಗಳು ಅಂತ ಹೇಳ್ತಾರೆ, ಎಲ್ಲಾ ಸಸ್ಯಾಹಾರಿಗಳು ಇದನ್ನ ತಿನ್ನಲ್ಲ, ಕೆಲವರು ಇದನ್ನ ತಿನ್ನಕ್ಕೆ ಮೂಢನಂಬಿಕೆ ಇದೆ, ಅದು ಮಾಂಸಾಹಾರಿ ಅನ್ನೋ ಒಂದು ಅದಿಲ್ಲ, ಅದು ಇದೊಂದು ಸಸ್ಯಾಹಾರಿನೇ, ಪ್ಯೂರ್ ಸಸ್ಯಾಹಾರಿಯೋದ್ರಿಂದ ಹೆಚ್ಚಿನಾಗಿ ಪ್ರೋಟೀನ್ ಇರೋದ್ರಿಂದ, ಹೇಳಿದ ಪ್ರೋಟೀನ್ ಕ್ಯಾಲ್ಸಿಯಂ ಐರನ್ ಇರೋದ್ರಿಂದ ಯಥೇಚ್ಛವಾಗಿ ಬಳಸಬಹುದು, ಬಳಕೆ ಇದೆ. ಈ ಒಂದು ಅಣಬೆ ಬೇಸಾಯದ ಕ್ರಮಗಳು ಅಂದ್ರೆ ವಿಧಾನಗಳ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಅಣಬೆ ಬೇಸಾಯದ ನೀವು ಹೇಳಿದ್ರೆ ಕ್ರಮಗಳು, ಈಗ ಅದರಲ್ಲಿ ನಾನು ಮುಖ್ಯವಾಗಿ ನಿಮಗೆ ಹೇಳಿದೆ ಚಿಪ್ಪ ಅಣಬೆ ಅಥವಾ ಆಯಿಸ್ಟರ್ ಅಣಬೆ, ಈ ಒಂದು ನಮ್ಮ ಭದ್ರಾವತಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಬೆಳೀಲಿಕ್ಕಾದ್ರೆ, ಸೊ ಇದಕ್ಕೆ ನಮಗೆ ತುಂಬಾ ಅಂದ್ರೆ ಖರ್ಚು ಕಡಿಮೆ ಬರುತ್ತೆ, ಹಾಗೆ ನಿಮಗೆ ಸರಳವಾದ ವಿಧಾನ. ಸೊ ಇದರಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಒಂದು 3-4 ಕೆಜಿ ಭತ್ತದ ಹುಲ್ಲು ಬರುತ್ತೆ. ಸೊ ಇದನ್ನ ಯಾವ ರೀತಿ ಬೆಳಿಬಹುದು ಅಂತ ನೀವು ಕೇಳಿದ್ರೆ, ನಿಮಗೆ ತ್ಯಾಜ್ಯ ವಸ್ತುಗಳು ಬರ್ತವೆ ನಮ್ಮಲ್ಲಿ, ಭತ್ತ ರಾಗಿ ಮುಸ್ಕಿನ ಜೋಳದ್ದು ಆ ಒಂದು ತೆನೆದ ರವದಿ ಬರ್ತಲ್ಲದು, ಆಮೇಲೆ ಕಬ್ಬಿಂದು ರವದಿ ಎಲ್ಲ ಸುಡ್ತಾರೆ. ಸೊ ನಾವು ಆ ರೀತಿ ಅಂದ್ರೆ ಈಗ ನಮ್ಮ ಭದ್ರಾವತಿಯಲ್ಲೂ ಸಹ ಸುತ್ತಮುತ್ತ ನಾವು ಭತ್ತ ಬೆಳಿತೀವಿ. ಸೊ ಆ ಹುಲ್ಲನ್ನು ನಿಮಗೆ ಸಂಪೂರ್ಣವಾಗಿ ಒಣಗಿದ್ರೆ ಇದನ್ನ ತ್ಯಾಜ್ಯ ವಸ್ತುವಾಗಿ ನಾವು ಬಳಕೆ ಮಾಡಬಹುದು, ರಾಗಿ ಮಾಡಬಹುದು, ಕಾಫಿ ಬೀಜದ್ದು ಮಾಡಬಹುದು, ಅಡಿಕೆ ಸಿಪ್ಪೆಯಿಂದ ಮಾಡಬಹುದು, ಸುಮಾರು ಇದಾವೆ. ಪ್ರಮುಖವಾಗಿ ಜನರು ಎಲ್ಲ ಯೂಶಲಿ ಮಾಡೋದು ಭತ್ತದ ಹುಲ್ಲು, ರಾಗಿ ಹುಲ್ಲು ಅಥವಾ ಮೆಕ್ಕೆಜೋಳದ್ದು ರವದಿ ಅಥವಾ ಕಬ್ಬಿಂದು ಎಲೆ ರವದಿಯಿಂದಲೂ ಮಾಡ್ತಾರೆ. ಸೊ ಇದನ್ನ ನಾವು ಯಾವ ರೀತಿ ಮಾಡಬೇಕು ಅಂದ್ರೆ ತುಂಬಾ ಒಣಗಿರಬೇಕು, ಅಂದ್ರೆ ಮಳೆಯಿಂದ ನೆಂದಿರಬಾರ್ದು, ಆಮೇಲೆ ಇನ್ನು ಹಸಿ ಹಸಿ ಇರಬಾರ್ದು, ತುಂಬಾ ಸಂಪೂರ್ಣವಾಗಿ ಅದು ಒಣಗಿದ್ರೆ ಆ ಒಣಗಿರುವಂತಹ ಅಂದ್ರೆ ಒಂದು ನಾನು ಸಣ್ಣ ಪ್ರಮಾಣದಲ್ಲಿ ಅಥವಾ ರೈತರಿಗೆ ಸಣ್ಣ ಮಟ್ಟದಲ್ಲಿ ಹೇಳಿದರೆ ಒಂದು 3-4 ಕೆಜಿ ಭತ್ತದಲ್ಲಿ ತಗೊಂಡು ಅದನ್ನ ನಾವು ದಿನಕ್ಕೆ 8 ಗಂಟೆಗಳ ನೆನೆ ಇಡಬೇಕು. ಅಂದ್ರೆ ರಾತ್ರಿ ಎಲ್ಲ ನೆನೆ ಇಟ್ಟರೆ 8 ಗಂಟೆಗಳ ನೆನೆ ಇಟ್ಟು ಬೆಳಿಗ್ಗೆ ಅದು ತೆಗೆದು ಅದನ್ನ ಫಸ್ಟ್ ಎಲ್ಲ ಕಟ್ ಮಾಡ್ಕೋಬೇಕು, ಒಂದು 2-3 ಇಂಚ್ ವರೆಗೆ ಕಟ್ ಮಾಡ್ಕೊಂಡ್ರೆ ನಮಗೆ ಪಾಲಿಥಿನ್ ಕವರ್ಲಿಗೆ ನಮ್ಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಸೊ ಅದನ್ನ ನಾವು ಕಟ್ ಮಾಡಿ 3-4 ಕೆಜಿ ಹುಲ್ಲ ಒಂದು ರಾತ್ರಿ 8 ಗಂಟೆ ನೆನೆ ಹಾಕಿ ಬೆಳಿಗ್ಗೆ 1 ಗಂಟೆ 80 ಡಿಗ್ರಿ ಸೆಲ್ಸಿಯಸ್ಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ತೀವಲ್ಲ ಎಗ್ ಬಾಯ್ಲ್ ಮಾಡಿದಾಗ ಕುದಿಸ್ಬೇಕು 1 ಗಂಟೆ ಕುದಿಸ್ಬೇಕು. ಹೌದು, ಯಾಕೆ ಅಂತಂದ್ರೆ ನಾವು ಭತ್ತಕ್ಕೆ ಯಥೇಚ್ಛವಾಗಿ ನಾವು ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿರ್ತೀವಿ. ಸೊ ಅದರಲ್ಲಿ ಯಾವುದೇ ಕ್ರಿಮಿಕೀಟಗಳು ಏನು ಇರಬಾರ್ದು. ಸೊ ಯಾಕಂದ್ರೆ ನಾವು ಡೈರೆಕ್ಟ್ ಅಣಬೆ ನಾವು ಸೇವನೆ ಮಾಡೋದ್ರಿಂದ ಸೊ ಅದರಲ್ಲಿ ಸೂಕ್ಷ್ಮಾಣುಜೀವಿಗಳು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಇರದಂಗೆ ನಾವು ಚೆನ್ನಾಗಿ ಬಾಯ್ಲ್ ಮಾಡೋದು ಅಂದ್ರೆ ಪಾಶ್ಚರೀಕರಣ ಅಂತ ಹೇಳ್ತೀವಿ. ನಾವು ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ ಒಂದು ನೆರಳಲ್ಲಿ ಒಣಗಿಸ್ಬೇಕು, ಅಂದ್ರೆ ನೀರೆಲ್ಲ ಇಂಗ್ಸಂಗೆ. ಆ ಇಂಗ್ಸಿದ ಮೇಲೆ ಅದು ಅಂದ್ರೆ ಕೈಯಲ್ಲಿ ನಾವು ಹಿಂಗೆ ಭತ್ತದ ನಾವು ಮುಟ್ಟಿದ್ರೆ ಕೈ ಜಸ್ಟ್ ಒದ್ದೆ ಆಗ್ಬೇಕು, ತೀರಾ ನೀರೆಲ್ಲ ಅನೇನೇ ಸೋರ್ಬಾರ್ದು, ಕೈ ಮುಟ್ಟಿದ್ರೆ ಹಿಂಗೆ ಒದ್ದೆ ಆಗಿರ್ಬೇಕು. ಆ ಹುಲ್ಲ ನಾವು 12x18 ಇಂಚ್ ಒಂದು ಪಾಲಿಥಿನ್ ಕವರ್ ಸಿಗುತ್ತೆ. ಸೊ ಅದಕ್ಕೆ ನಾವು ಕೆಳಗಡೆ ಒಂದು 3-4 ಇಂಚು ದಪ್ಪನಾಗಿ ಆ ಏನ್ ಕಟ್ ಮಾಡಿರೋಂತಹ ಹುಲ್ಲನ್ನ ಫಿಲ್ ಮಾಡೋದು. ಆಮೇಲೆ ನಮ್ಮಲ್ಲಿ ಸ್ಪಾನ್ ಸಿಗ್ತವೆ, ಈ ಜೈವಿಕ ಕೇಂದ್ರದಲ್ಲಿ ನಿಮಗೆ ಅಣಬೆ ಬೀಜ ನಮ್ಮಲ್ಲಿ ಸಿಗುತ್ತೆ. ಸೊ ಆ ಬೀಜನ ನಾವು ಒಂದು ದಪ್ಪದಾಗಿ ಒಂದು ಸ್ವಲ್ಪ ಕೆಳಗಡೆ ಹಾಕೋದು. ಆಮೇಲೆ ಅದೇ ರೀತಿ ಸ್ಟೆಪ್ ಅಂಡ್ ಸ್ಟೆಪ್ ಬೈ ಲೇಯರ್ ಬೈ ಲೇಯರ್ ಪದರ ಪದರವಾಗಿ ನಾವು ಹಿಂಗೆ ಭತ್ತದಲ್ಲೂ ಮತ್ತೆ ಅಣಬೆ ಬೀಜ ಭತ್ತದಲ್ಲೂ ಅಣಬೆ ಬೀಜ ಎರಡೂ ಮಿಕ್ಸ್ ಮಾಡಿ ಲಾಸ್ಟ್ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ರಬ್ಬರ್ ಇಂದ ಅಥವಾ ಏನಾರ ಅಥವಾ ಕಾಟನ್ ಹತ್ತಿ ಇಟ್ಬಿಟ್ಟು ಕ್ಲೋಸ್ ಮಾಡೋದು. ಈ ರೀತಿ ಒಂದು ಒಂದು 500 ಗ್ರಾಮ್ ಅಲ್ಲಿ ನೀವು ಒಂದು 5-6 ಪ್ಯಾಕೆಟ್ ಮಾಡ್ತಾರೆ. ಸೊ ನೀವು ಹಂಗ 1 kg ಪ್ಯಾಕೆಟ್ ಅಂದ್ರೆ ನೀವು 7-8 ಪ್ಯಾಕೆಟ್ ವರೆಗೂ ನೀವು ಆತರ ಮಾಡಿ ಒಂದು ಒಳ್ಳೆ ವಾತಾವರಣ ಮನೆಯಲ್ಲಿ ಒಂದು 15-19 ದಿವಸದೊಳಗೆ ನಿಮಗೆ ಅದು ನಿಮಗೆ ಫುಲ್ಲು ಅದು ಶಿಲೀಂಧ್ರ ಬೆಳ್ಕೊಂಡಿರುತ್ತೆ. ಯಾಕಂದ್ರೆ ಅದಕ್ಕೆ ನಿಮಗೆ ಆಹಾರ ಎಲ್ಲಿಂದ ಬರುತ್ತೆ ಅಂದ್ರೆ ಅದೇ ತ್ಯಾಜ್ಯ ವಸ್ತು ಎಷ್ಟು ನೀವು ಗುಣಮಟ್ಟ ತಗೊಂಡು ಎಷ್ಟು ಬೇಯಿಸಿ ನೀವು ಅದನ್ನ ಪಾಶೀಕರಣ ಮಾಡಿ ಇಟ್ಟಿರ್ತೀರಾ ಅದೇ ನಿಮಗೆ ಒಂದು ಎಷ್ಟು ಇಳುವರಿ ಬರ್ಲಿಕ್ಕೆ ಸಾಧ್ಯ ಇದೆ. ಸೊ ನೀವು ಅಣಬೆ ಬೀಜ ಹಾಕಾದ್ಮೇಲೆ ಅದು ನಿಮಗೆ 18-20 ದಿವಸದೊಳಗೆ ಅದೆಲ್ಲ ಈ ಹತ್ತಿ ತರ ಎಲ್ಲ ಫುಲ್ ಎಳ್ಕೊಂಡಿರುತ್ತೆ ಎಲ್ಲ. ಸೊ ಅವಾಗ ನಾವು ಅದನ್ನ ಅದರೊಳಗೆ ಏನ್ ಮೇಲ್ ಪ್ಲಾಸ್ಟಿಕ್ ಕವರ್ ಇರುತ್ತೆ ಅದನ್ನ ರಿಮೂವ್ ಮಾಡಿರ ಅಥವಾ ಅದು ಹಿಂಗೆ ಸುತ್ತಿಟ್ರೆ ನಿಮಗೆ ಆಮೇಲೆ ಡೈಲಿ ಪ್ರತಿದಿನ ಒಂದು ಬೆಳಿಗ್ಗೆ ಸಂಜೆ ಮಧ್ಯಾಹ್ನ 3 ಟೈಮ್ ನಿಮಗೆ ನೀರು ಚಿಮುಕ್ಸ್ಬೇಕಷ್ಟೇ. ಅದನ್ನ ನೀರು ಹಿಂಗೆ ಬಕೆಟ್ ಆಗಿ ಒಯ್ಯೋದಾಗ್ಲಿ ಏನು ಮಾಡಬಾರ್ದು, ಸಿಂಪರಣೆ ಮಾಡಬೇಕು. ಕೈ ಹಿಂಗಲ್ಲಿ ಚಿಮುಕ್ಸರಲ್ಲ ಅಷ್ಟು ನೀರು ಸಿಂಪರಣೆ ಮಾಡಿದ್ರೆ ಅದು ಅದಾದ ನೀವು ಮೊಗ್ಗು ಕಂಡ 3-4 ದಿವಸ ನಿಮ್ಗೆ ಹೆಣಗೆ ಕಟಾವಿ ಬರುತ್ತೆ. 3 ದಿನದಲ್ಲಿ ಬರುತ್ತೆ ಸರ್? ಬರುತ್ತೆ. ಇದು ಟೋಟಲ್ ನಿಮ್ಗೆ ಎಲ್ಲ ಒಂದು ಪ್ರೊಸೆಸಿಂಗ್ 30-32 ದಿನದೊಳಗೆ ನಿಮಗೆ 1 kg ಅಣಬೆ ಇಂದ ನೀವು ತೆಗಿಬಹುದು. ಸುಮಾರು ನಾನು ನೋಡಿದ ಒಂದು ಪ್ರಕಾರ 1 kg ಅಣಬೆಲೆ ನಿಮಗೆ 5 kg, ಇನ್ನೂ ಹೆಚ್ಚಿನಾಗಿ ನಿಮಗೆ ರಾ ಮೆಟೀರಿಯಲ್ ಚೆನ್ನಾಗಿತ್ತು ಅಂದ್ರೆ 8 kg ವರೆಗೂ ಇಳುವರಿ ತೆಗಿತಾರೆ. ಅಂದ್ರೆ ಈ ಒಂದು ಪ್ಯಾಕೆಟ್ ಗಳನ್ನ ಇಡೋದು ಸ್ಥಳ ಯಾವ ರೀತಿ ಇರಬೇಕು, ಯಾವ ಪ್ರಮಾಣದಲ್ಲಿ ಒಂದ್ರ ಮೇಲೆ ಒಂದು ಇಡಬೇಕು ಅಥವಾ ದೂರ ದೂರ ಇಡಬೇಕು, ಯಾವ ತರ ಸ್ಥಳ? ಇಲ್ಲ, ಅದು ನಮ್ದು ವಾತಾವರಣ. ಅದಕ್ಕೆ ನೀವು ಒಂದು ಮನೆಗೆ ಬಂದಾಗ ಒಂದು ಮನೆಯಲ್ಲಿ ಕೋಣೆ ಅಥವಾ ಒಂದು ಒಂದು ಸೂಕ್ತವಾದ ಜಾಗ ಆಯ್ಕೆ ಮಾಡಿಕೊಂಡು ಸೊ ಅದನ್ನ ನಾವು ಮಾಡೋದಕ್ಕಿಂತ ಮುಂಚೆ ನಾವು ಬೇವಿನ ಎಣ್ಣೆನ ಅಥವಾ ಕೀಟನಾಶಕದಿಂದ ಎಲ್ಲ ಅದನ್ನ ರೂಮ್ ತೊಳೆದ್ಬಿಟ್ಟು ಆಕ್ಚುಲಿ ಅದು ಕ್ಲೀನ್ ಮಾಡಿಬಿಟ್ಟು ಕೆಲವರು ಸೀಟಿನ ಮನೆಗಳು ಅಥವಾ ಈ ತರ ಈಟ್ ಜಾಸ್ತಿ ಆಗ್ಬಾರ್ದು ಅಂದಕ್ಕೆ ಸ್ವಲ್ಪ ಈ ಬಟ್ಟೆಗಳನ್ನ ಕವರ್ ಮಾಡ್ತಾರೆ. ಅಥವಾ ಇವ್ರು ನಾನು ನೋಡಿದ ಮಟ್ಟಿಗೆ ಇದು ಗರಿಯಲ್ಲಿ ಮಾಡಿದ್ರು, ಅವರು ಒಂದು ಸೋಗೆ ಗರಿಯಲ್ಲಿ ಮಾಡಿದ್ರು, ಸುತ್ತ ಒಂದು ಟಾರ್ಪಲ್ ಕಟ್ಟಿರು ಆಯ್ತು, ತೇವಾಂಶ ಕಾಪಾಡ್ಕೊಳತ್ತೆ. ಅದು ನಾವು ಮೇಂಟೈನ್ ನಮಗೆ ಈ ಒಂದು ವಾತಾವರಣದಲ್ಲಿ ಬೇಕು. ಮಿನಿಮಮ್ ನಮಗೆ 60% ವರೆಗೂ ತೇವಾಂಶ ಇರಬೇಕು, ಒಳಗಡೆ ಹೋದ್ರೆ ತಂಪಿರಬೇಕು. ಸೊ ತಂಪಿರೋದಂದ್ರೆ ಅದ ವಾತಾವರಣ ಇರುತ್ತೆ. ಕೆಲವರು ಏನ್ ಮಾಡ್ತಾರೆ, ಕೆಳಗೆ ನೆಲಕ್ಕೆ ಮರಳಾಕ್ಸ್ತಾರೆ ಅಂದ್ರೆ ತಂಪಿರಬೇಕು ಅಂತ. ಅದನ್ನ ಒಂದು ರೋ ಮಾಡ್ತಾರೆ. ಸೊ ರೋ ಮಾಡೋದಂತಂದ್ರೆ ನಿಮಗೆ ಹಳ್ಳಿ ಕಡೆ ಪದ್ಧತಿಯಲ್ಲಿ ಈ ಮಡಿಕೆಗಳಿಗೂ ಅಥವಾ ತುಪ್ಪದ ಕುಡಿಕೆಗಳು ಇಡ್ಲಿಕ್ಕೆ ಒಂದು ಮಾಡಿರ್ತಾರೆ, ನೆಲ್ಲಿ ಅಂತಾರೆ ಆಲ್ಮೋಸ್ಟ್ ಹಳ್ಳಿ ಕಡೆಗೆ. ಸೊ ಆ ನೆಲ್ಲಿ ಟೈಪ್ ಮಾಡ್ತಾರೆ ಅಂದ್ರೆ ಒಂದ್ರ ಮೇಲೆ ಒಂದು ಸ್ಟೆಪ್ ಆನ್ ಸ್ಟೆಪ್ ಸ್ಟೆಪ್. ಸೊ ಒಂದೇ ಇದರಲ್ಲಿ ನೀವು ಒಂದು ಇದರಲ್ಲಿ 3-4 ಅದು ಅಣಬೆ ಬೀಜದ್ದು ಪುಟ್ಟಿ ನೆಡಬಹುದು. ಸೊ ಇದನ್ನ ನಾವು ರೋ ಪ್ರಕಾರ ಅಂದ್ರೆ ಮೇಲೆ ಈ ಒಂದು ಈ ಬೆಣ್ಣೆ ಇಡ್ತಾರಲ್ಲ ಮಡಿಕೆಗಳು ಸ್ಟೆಪ್ ಇರ್ತಾರಲ್ಲ ಆತರ ಮೇಲ್ ಮೇಲೆ ಇಡಬಹುದು. ಸರ್, ಇದಾಯ್ತು. ಈ ಅಣಬೆ ಅಂತ ಹೇಳಿದ್ರಿ, ಬೀಜ ಸಿಗುತ್ತೆ ಅಂತ ಹೇಳಿದ್ರಿ, ಈ ಸ್ಥಳೀಯವಾಗಿ ಬೀಜ ಸಿಗುತ್ತೋ ಅಥವಾ ಎಲ್ಲಿ ಹೋಗಿ ರೈತರು ಈ ಬೀಜಗಳನ್ನ ತರಬೇಕು ಅಂತ ಹೇಳ್ತೀರಿ? ಅದ್ರ ಆ ಒಂದು ಯಾವ ಸಂದರ್ಭದಲ್ಲಿ ತರಬೇಕು, ಯಾವ ಕಾಲದಲ್ಲಿ ಅದು ಕೊಡ್ತಾರೆ, ಎಲ್ಲಿ ಸಿಗುತ್ತೆ ಅಂತ? ನಿಮಗೆ ವರ್ಷ ಪೂರ್ತಿ ಇದ್ರದ್ದು ಅಣಬೆ ಸಿಗುತ್ತೆ ಅಂತ ತೊಂದ್ರೆ ಇಲ್ಲ. ಆದ್ರೆ ಇಲ್ಲಿ ನಿಮ್ಮ ಒಂದು ನಮ್ಮ ಭಾಗದಲ್ಲಿ ಅಂತಂದ್ರೆ ಈಗ KVK ಶಿವಮೊಗ್ಗದಲ್ಲಿ ಸಿಗುತ್ತೆ, ಅಥವಾ ಜೈವಿಕ ತೋಟಗಾರಿಕಾ ಕೇಂದ್ರ ಇಲ್ಲಿ ಶಿವಮೊಗ್ಗದಲ್ಲಿ ಸಿಗುತ್ತೆ. ಇನ್ನ ನೀವು ಬೆಂಗಳೂರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿ ಸಿಗುತ್ತೆ, ಹಾಗೆ KVK ಮೂಡಿಗೆರೆಯಲ್ಲಿ ಸಿಗುತ್ತೆ. ಅಂದ್ರೆ ಕೆಲವೊಂದು ಪ್ಲೇಸ್ಗಳಲ್ಲಿ ಇದು ಅಣಬೆ ಬೀಜ ಅದನ್ನ ಅಲ್ಲೇ ತಯಾರು ಮಾಡ್ತಾರೆ. ನೀವು ಅಲ್ಲಿ ಹೋದ್ರೆ ನಿಮಗೆ KG ₹80 ಏನೋ ಒಂದು ಪ್ಯಾಕೆಟ್ ಸಿಗುತ್ತೆ, ನೀವು ತಗೊಂಡು ಮಾಡ್ಕೋಬಹುದು. ಅಂದ್ರೆ ಸ್ಥಳೀಯವಾಗಿ ಎಲ್ಲೂ ಅಂಗಡಿಯಲ್ಲಿ ಸಿಗಲ್ಲ? ಇಲ್ಲ, ಅದು ಎಲ್ಲೂ ಹೊರಗಡೆ ನಿಮ್ಗೆ ಎಲ್ಲೂ ಸಿಗಲ್ಲ. ಆಯಾ ಒಂದು ನಮ್ಮ ಗೌರ್ಮೆಂಟ್ ಅಂದ್ರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲೇ ನಿಮಗೆ ಅಣಬೆ ಬೀಜ ಸಿಗುತ್ತೆ. ಜೊತೆಗೆ ಇದ್ರ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಆಗ್ಬೋದು ಅಂತೀರಾ ಹೇಳ್ತೀರಾ ಸರ್ ಖರ್ಚು? ನಿಮಗೆ ಅಂದ್ರೆ ಈಗ ಕೃಷಿ ಒಂದು ತ್ಯಾಜ್ಯ ವಸ್ತುಗಳು ನಿಮಗೆ ಸಿಕ್ಕಿದೆ ಆದ್ರೆ ನಿಮಗೆ ಮನೆ, ಯಾಕಂದ್ರೆ ನಾನು ಗ್ರಾಮೀಣ ಪ್ರದೇಶಕ್ಕೆ ಯಾಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತಂದ್ರೆ ರಾ ಮೆಟೀರಿಯಲ್ ಸಿಗುತ್ತೆ ನಿಮಗೆ. ಸೊ ನಿಮಗೆ ಭತ್ತದ ಹುಲ್ಲು ಅಥವಾ ರಾಗಿ ಹುಲ್ಲು ಇದು ನಿಮಗೆ ಸಿಕ್ತು ಅಂತಂದ್ರೆ ಸೊ ನಿಮಗೆ ಖರ್ಚೆ ಕಡಿಮೆ. ಅಂದ್ರೆ ಭತ್ತದ ನಿಮಗೆ ಅಣಬೆ ಬೀಜ ಹಾಗೆ ಒಂದು ಪ್ಲಾಸ್ಟಿಕ್ ಕವರು ಪಾಲಿಥಿನ್ ಕವರು ಇಷ್ಟಿದ್ರೆ ನಿಮಗೆ ಅಣಬೆ ಬೀಜ ಪಾಲಿಥಿನ್ ಕವರ್ ಅಷ್ಟೇ, ಇನ್ನೇನು ಬೇರೆ ಇಲ್ಲ. ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ ಯಾವ ತರ ನಿರ್ವಹಿಸಬೇಕು? 30 ದಿನದಿಂದ 30 ದಿನದೊಳಗಡೆ ಇದರ ಬರುತ್ತೆ ಅಂತ ಹೇಳಿದ್ರೆ ಆ 30 ದಿನದ ನಿರ್ವಹಣೆ ಯಾವ ರೀತಿ ಇರಬೇಕು ಅಂತೀರಾ? ಈಗ ಸೂಕ್ಷ್ಮವಾಗಿ ನಾವು ಏನ್ ಹೇಳ್ಬೇಕು ಅಂದ್ರೆ ಈಗ ನೀವು ಅಣಬೆ ಅಂತಂದ್ರೆ ಅದು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನಾವು ನೋಡ್ಕೋಬೇಕು. ಸೊ ಇದರಲ್ಲಿ ಏನಂದ್ರೆ ನಾವು ತೇವಾಂಶವನ್ನು ನಾವು ತುಂಬಾ ಕಾಪಾಡ್ಕೋಬೇಕು. ಈಗ ನಾವು ತೇವಾಂಶ ಅಂತಂದ್ರೆ ನಾನು ಹೇಳಿದೆ ನೀರು ಸಿಂಪರಣೆ ಮಾಡೋದಂತ. ಪ್ರಾರಂಭದಲ್ಲಿ ಮಾಡಿದಾಗ ನೀವು 18 ದಿವಸ ನೀವು ಏನು ಅದನ್ನ ತೊಂದರೆ ಕೊಡಬಾರ್ದು. ಏನಾದ್ರು ಒಂದ್ಸಲ ಮಾಡಿ ಅದೇ ಅದನ್ನೇನು ನೆನೆಸಿ ಅಥವಾ ಕುದಿಸಿ ಇಟ್ಟಿರ್ತೀವಿ ಅದೇ ಇದ್ರಲ್ಲಿ ಬಂದಿರುತ್ತೆ. ಅದಾದ್ಮೇಲೆ ಅದು ಅಷ್ಟು ಶಿಲೀಂಧ್ರ ಬೆಳ್ಕೊಂಡಾದ್ಮೇಲೆ ನಾವು ದಿನಕ್ಕೆ ನಾವು 3 ಟೈಮು ನೀರು ಕೊಡಬೇಕು, ಅಂದ್ರೆ ನೀರು ಚಿಮುಕಿಸ್ತಾ ಇರಬೇಕು. ಸೊ ಅದ್ರ ಜೊತೆಗೆ ನಾವು ವಾತಾವರಣ ನಮ್ಮ ಮನೆಯಲ್ಲಿ ಯಾವ ವಾತಾವರಣ ಇರುತ್ತೆ, ಯಾವ ಬಣ್ಣ ಇರುತ್ತೆ, ಅದ್ರ ಮೇಲೆ ನಮಗೆ ಅಣಬೆ ಇಳುವರಿ ಬರುತ್ತೆ. ಸೊ ಅದರಲ್ಲಿ ನಾವು ಈಗ ನಾವು ಅದಕ್ಕೆ ನಾನು ಮೇಲ್ಗಡೆ ಆಗಲಿ ಹೇಳಿದೆ, ಕೆಲವರು ಮಾಡಿದರೆ ನಮ್ಮ ಕೆಲವೊಂದು ರೈತರು ಹುಡುಗರು ಪ್ರಗತಿಪರ ರೈತರು ನೋಡಿದ್ರೆ ಕೆಳಗಡೆ ಮರಳು ಹಾಕ್ಬಿಟ್ಟು ಮೇಲ್ಗಡೆಲ್ಲ ಗರಿ ಅಥವಾ ಹಳೆ ಸೀರೆಗಳು ಅಥವಾ ಈ ತರ ಟಾರ್ಪಲ್ ಕಟ್ಟಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆ ರೀತಿ ತೇವಾಂಶ ನಾವು ಕಾಪಾಡಿದ್ದೆ ಆಗಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಮುಖ್ಯವಾಗಿರೋದೇ ಅದೇ ನಮಗೆ ಬೀಜದಗಳು, ಅಂದ್ರೆ ಉತ್ತಮವಾದ ನಾವು ಅಣಬೆ ಬೀಜ ತಗೊಳೋದಾಗ್ಲಿ, ಆಮೇಲೆ ಅದನ್ನ ನಾವು ಯಾವ ರೀತಿ ಮಾಡುವಂತ ಪದ್ಧತಿಗಳು, ಅದರಲ್ಲಿ ನಾವೇನಾದ್ರೂ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರೆ ನಿಮಗೆ ಇಳುವರಿ ಕುಂಠಿತ ಆಗುತ್ತೆ. ಬೀಜಗಳು ಅಂತ ಹೇಳಿದ್ರೆ ಸರ್ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತೀರಿ? ಆಲ್ರೆಡಿ ನಿಮಗೆ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಅದರ ಲ್ಯಾಬ್ ಅಲ್ಲಿ ನಿಮಗೆ ಮಾಡಿಸಿಟ್ಟಿರ್ತಾರೆ, ಅದು ನೀವು ರೆಡಿ. ಈ ಇನ್ಕ್ಲೂಡ್ ಈಗ ಕೆಲವು ರೈತರು ನಮಗೆ ಕೆಲವೊಂದು ತರಬೇತಿಗಳಲ್ಲಿ ಹೋದಾಗ ನಮಗೆ ಅಣಬೆ ಬೀಜ ನಾವು ಆತರ ನಮಗೆ ಸಿಟಿಯಲ್ಲಿರುವಂತಹ ಕೆಲವರು ಕೇಳ್ತಾರೆ, ನಮಗೆ ರೆಡಿ ಸಿಗಲ್ವಾ ಅಂದ್ರೆ ನಾವು ಅದೇ ಅಣಬೆ ಇಲ್ಲೇ ನಾವು ಮನೆಗೆ ಇಟ್ಕೊಳ್ತೀವಿ ಅದ್ರದ್ದು ಸಿಗಲ್ವಂತ. ಅದು ಸಹ ನಮ್ಮ ಜೈವಿಕ ಕೇಂದ್ರ ಶಿವಮೊಗ್ಗದಲ್ಲಿ ಇದೆ. ಅದ್ರದ್ದೇನು ನಾನು ಈಗ ಹುಲ್ಲು ಹಾಕಿ ಪ್ಯಾಕೆಟ್ ಮಾಡಿರ್ತೀವಿ, ರೆಡಿ ನಿಮಗೆ ಅಣಬೆ ಆ ಪುಟ್ಟಿನ ಕೊಡ್ತಾರೆ ನಿಮಗೆ, ಅದು ಒಂದು ಮಾರ್ಜಿನಲ್ ರೇಟ್ ಅಲ್ಲಿ ಕೊಡ್ತಾರೆ. ಸೊ ಅದನ್ನ ಸಹ ನೀವು ಅಂದ್ರೆ ಮನೆಯಲ್ಲಿ ಇಟ್ಟು ನಿಮ್ಗೆ ನೀರು ಚಿಮ್ಸ್ತಾ ಇದ್ರೆ ಅಣಬೆ ನಿಮಗೆ ಒಂದು 3-4 ದಿವಸ ಅಥವಾ ಒಂದು ವಾರದೊಳಗೆ ನಿಮ್ಗೆ ಬರ್ತಾರೆ. ಅದ್ರದ್ದೊಂದು ಖರ್ಚು ವೆಚ್ಚ ಎಷ್ಟಾಗಬಹುದು ಅಂತ ಹೇಳಿ? ರೆಡಿ ಇರತಕ್ಕಂಥದ್ದು ತಂದು ರೈತರು ಮಾಡೋದು, ಈಗ ನಾವು ಅಣಬೆ ಬೀಜ ತಂದು ನಾವೇ ಮಾಡೋದ್ರಿಂದ 80 ರೂಪಾಯಿ ಕೆಜಿ ಅಥವಾ 70 ರೂಪಾಯಿ ಕೆಜಿ ಒಂದು ಕೆಜಿ ಅಣಬೆ ಬೀಜಕ್ಕೆ. ಅದರಿಂದ ನಾವು ಮ್ಯಾಕ್ಸಿಮಮ್ ಅಂದ್ರೆ 8 ಕೆಜಿ ಬೇಡ 5 ಕೆಜಿ ವರೆಗೂ ನಾವು ಇಳುವರಿ ತೆಗಿಬಹುದು. ಸೊ ನೀವು ರೆಡಿ ಅಂತಂದ್ರೆ 200 ರೂಪಾಯಿ ಏನೋ 105 ರೂಪಾಯಿ ಪ್ಯಾಕೆಟ್ ಮಾಡ್ತಾರೆ, ನೀವು ಒಂದು 2-3 ಕೆಜಿ ವರೆಗೂ ಮನೆ ಬಳಕೆ. ಸರ್, ನಿರ್ವಹಣೆ ಬಗ್ಗೆ ಹೇಳಿದ್ರಿ, 30 ದಿನದ ನಂತರವಾಗಿ ಒಳ್ಳೆ ಅಣಬೆ ಸಿಗುತ್ತೆ ಅಂತ ಹೇಳಿದ್ರಿ, ಅದನ್ನ ಮೌಲ್ಯವರ್ಧನೆ ಮಾಡ್ಬೇಕಲ್ಲ ಸರ್, ಬೆಳೆದಿದ್ದಂತದನ್ನೆಲ್ಲ ತಾವೇ ಬಳಸಕ್ ಆಗಲ್ಲ, ಮಾರುಕಟ್ಟೆನೂ ಇಂಪಾರ್ಟೆಂಟ್. ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ ರೈತರು? ನಮ್ಮ ಈ ಒಂದು ಭಾರತೀಯ ವ್ಯವಸ್ಥೆಯಲ್ಲಿ ಇದುವರೆಗೂ ನಮಗೆ ಅಧಿಕೃತವಾಗಿ ಅಣಬೆ ಮಾರುಕಟ್ಟೆ ಇಲ್ಲ, ವ್ಯವಸ್ಥೆಯಲ್ಲಿ ಇದುವರೆಗೂ ಇಲ್ಲ. ಈಗ ಅಂದ್ರೆ ಮಾರ್ಕೆಟ್ಗೆ ರೈತ ಬಾಂಧವರು ಈಗೇನು ಈಗ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಂತ ರೈತರಿಗೆ ಅದೊಂದು ನೆಟ್ವರ್ಕ್ ಬಿಲ್ಡ್ ಮಾಡ್ಕೋಬೇಕು. ಹೆಂಗೆ? ಈಗ ನೀವು ಸೂಪರ್ ಮಾರ್ಕೆಟ್ಗಳು ಅಥವಾ ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಈ ನಿಮಗೆ ಹೋಮ್ ಸ್ಟೇಗಳೆಲ್ಲ ನಿಮ್ಮ ಸಿಟಿಯಲ್ಲಿ ಸುತ್ತಮುತ್ತ ಇರ್ತವೆ. ಸೊ ಆ ಒಂದು ಒಡನಾಟದಿಂದಲೇ ತುಂಬಾ ಮಾರ್ಕೆಟಿಂಗ್ ಆಲ್ರೆಡಿ ಬೆಳೆದಿದೆ ಆಲ್ರೆಡಿ. ಸೊ ನೀವು ಆನ್ಲೈನ್ ಅಲ್ಲೂ ನೀವು ಅಣಬೆ ಕೃಷಿ ಅಂತಂದ್ರೆ ಸಾಕಷ್ಟು ನಿಮಗೆ ವಿಡಿಯೋಗಳು ನೀವು ನೋಡ್ತೀರಾ, ಅದರಲ್ಲಿ ಎಷ್ಟೋ ಒಂದು ನಿರುದ್ಯೋಗ ಯುವಕರು ಅದರಿಂದ ಒಂದು ಉದ್ಯೋಗ ಕಂಡ್ಕೊಂಡಿದ್ದಾರೆ. ಸೊ ಅವರೆಲ್ಲ ಈಗ ಸಿಟಿ ಹತ್ರವಾಗಿರುವ ಈಗ ನಮ್ಮ ಶಿವಮೊಗ್ಗ ಅಂತ ದೊಡ್ಡ ಮಹಾನಗರಗಳಲ್ಲಿ ಸಹ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಈಗ ಸೂಪರ್ ಮಾರ್ಕೆಟ್ಗಳಲ್ಲಿ ಇದೆ. ಅಂದ್ರೆ ನಿಮಗೆ ಸಾವಯವವಾಗಿ ಅಂದ್ರೆ ರೈತರಿಗೆ ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಈಗ ಮಾರ್ಕೆಟಲ್ಲಿ 350 ರೂಪಾಯಿ ಕೆಜಿ ಇದೆ. ಬೇಡ, ನಿಮ್ಮ ರೈತರಲ್ಲೇ ಬೆಳೆದಂದ್ರೆ 200 ರೂಪಾಯಿ ಅಂತೂ ಕಡಿಮೆ ಇಲ್ಲ, 50 ರೂಪಾಯಿ ಕಾಲು ಕೆಜಿ ಲೋಕಲ್ ಮಾರ್ಕೆಟ್ಗೆ ನಡೀತಾ ಇದೆ. ಅದರದ್ದು ಅಂದ್ರೆ ಅದು ಸೇವಿಸುವಂತಹ ಒಂದು ಜನಸಂಖ್ಯೆ ಅದ್ರ ಬಗ್ಗೆ ಗೊತ್ತಾದಾಗ, ಅದ್ರ ಬಗ್ಗೆ ಅವೇರ್ನೆಸ್ ಗೊತ್ತಾದಾಗ ತಾನಾಗೆ ಮಾರ್ಕೆಟ್ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ನೀವು ಹೇಳಿದ್ರಿ, ಈಗ ಇನ್ನೂ ಕೆಲವರಿಗೆ ಒಂದು ನಂಬಿಕೆ ಇಲ್ಲ ಅದು ಮಾಂಸಾಹಾರ ಅಂತ, ಆ ಒಂದು ಮನೋಭಾವನ ಇದ್ದರಿಗೆ ಇನ್ನೂ ಆಗ್ತಾ ಇಲ್ಲ. ಸೊ ಇದು ಇನ್ನು ಸಿಟಿಗಳಲ್ಲಿ ತುಂಬಾ ಇದೆ, ಹೋಟೆಲ್ಗಳಿಗಂತೂ ತುಂಬಾ ಇದು ಅಣಬೆ ಯಾವಾಗಲೂ ರನ್ನಿಂಗ್ ಇರುತ್ತದೆ. ಅಂದ್ರೆ ಈಗ ಬೆಳೆದಂತ ಒಂದು ಅಣಬೆನ ಸಡನ್ ಆಗಿ ಮಾರಕಾಗಲ್ಲ, ಎಷ್ಟು ದಿನ ಶೇಖರ್ಸ್ ಇಡಬಹುದು ಅಂತ ಹೇಳ್ತೀರಿ ಸರ್? ನೀವು ನಿಮ್ಮ ಅಂದ್ರೆ ಮನೇಲಿ ಫ್ರಿಜ್ ಇದ್ರೆ ನಿಮಗೆ ಈ ಅಣಬೆ ಫ್ರೆಶ್ ಅಣಬೆ ನಿಮಗೆ 1-2 ದಿವಸ ಇಡಬಹುದು, ಅಥವಾ ನಿಮಗೆ 4°C ಅಲ್ಲಿ ನಿಮಗೆ 1-4 ದಿವಸ ವರೆಗೂ ಆ ಒಂದು ಒಳ್ಳೆ ತೇವಾಂಶ ಒಳ್ಳೆ ಇರುವಂತಹ ಅಣಬೆ ಸಿಗುತ್ತೆ. ಈಗೆಲ್ಲ ನೀವು ಫುಡ್ ಕವರ್ಗಳನ್ನು ನೋಡಿರ್ತೀರಿ ನೀವೆಲ್ಲ, ಅಂದಂಗೆ ಫ್ರಿಜ್ ಅಲ್ಲಿ ನೀವು 1-4 ದಿನ ಇಡಬಹುದು. ಅಥವಾ ಅದಕ್ಕೂ ಮುಖ್ಯವಾಗಿ ನೀವು ಆ ಅಣಬೆ ಪೌಡ್ರು ಮಾಡ್ತೀರಾ ಅಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳಂತಂದ್ರೆ, ಈಗ ಅಣಬೆ ನಿಮಗೆ ಪೌಡ್ರು ಮಾಡಿದರೆ, ಅಣಬೆ ಉಪ್ಪಿನಕಾಯಿ ಮಾಡಿದರೆ, ಸೊ ಉಪ್ಪಿನಕಾಯಿಗಳು ಸಹ ಮಾಡಿ ಮಾರ್ಕೆಟಲ್ಲಿ ಮಾಡಿದ್ದಾರೆ. ಈಗ ಇನ್ನೊಂದು ಸೂಪ್ ಬರ್ತಾ ಇದೆ ಅಣಬೆ ಸೂಪ್, ಇನ್ನು ಇನ್ಕ್ಲೂಡ್ ಅಣಬೆ ಟೀ ಅಂತಲೂ ಮಾಡಿದ್ದಾರೆ. ಸೊ ಅಣಬೆ ಟೀ ಅಂದ್ರೆ ನಾವು ಪೌಡರ್ಗಳನ್ನ ನಾವು ಮೌಲ್ಯವರ್ಧಿತವಾಗಿ ಆ ತರಬೇತಿಗಳು ತಗೊಂಡು ಸೂಕ್ತವಾಗಿ ನೀವು ಮಾಡಿದ್ದೇ ಆದ್ರೆ ಸೂಪ್ ಮಾಡಬಹುದು, ಆಮೇಲೆ ಉಪ್ಪಿನಕಾಯಿ ಮಾಡಬಹುದು, ಪೌಡ್ರು ಮಾಡಬಹುದು. ಸೊ ಇವೆಲ್ಲ ನಿಮಗೆ ಅಣಬೆಗೆ ನಿಮಗೆ ಇವೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳೇ. ಇವೆಲ್ಲ ಇನ್ನು ಡೈರೆಕ್ಟ್ ಆಗಿ ಖಾದ್ಯಗಳನ್ನ ಅಥವಾ ವಿವಿಧ ಮಸಾಲಾ ರೀತಿ ಅಡುಗೆಗಿನ್ನ ಸಹ ಇವನು ನೀವು ಶೇಖರಣೆ ಮಾಡಿ ಇಟ್ಕೋಬಹುದು. ಹಾಗೆ ಮಾರ್ಕೆಟ್ಗಿನ್ನ ಅಂದ್ರೆ ಇತ್ತೀಚಿನ ಅಲ್ಲಿ ನೋಡಿರ್ತಾರೆ ಎಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಫಾಸ್ಟ್ ಇರೋದ್ರಿಂದ ಈಗ ಈಗ ಯಾರು ಗ್ರೋವರ್ಸ್ ಇರ್ತಾರೆ ಕಸ್ಟಮರ್ಗಳಿಗೆ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಒಂದು ಅದ್ರ ತಮ್ಮದೇ ಆದ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಹಿಂಗ್ ಸಿಗುತ್ತೆ ಈ ಟೈಮಲ್ಲಿ ಅಂತಂದ್ರೆ ನೀವು ಮಾರ್ಕೆಟ್ ಬಿಲ್ಡ್ ಮಾಡ್ಕೋಬಹುದು. ಜೊತೆಗೆ ಸರ್, ಇಷ್ಟೆಲ್ಲ ಬೆಳೆದ್ರಿ, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ, ಈ ಅಣಬೆ ಬೆಳೆದಂತದ್ದು ಅದರಲ್ಲಿ ಉಳಿತಕ್ಕಂಥ ತ್ಯಾಜ್ಯನ ಅದ್ರ ನಿರ್ವಹಣೆ ಇಲ್ಲ ಅಂತಂದ್ರೆ ಅದನ್ನ ಏನ್ ಮಾಡಬಹುದು ಅಂತ ಮುಂದೆ ಅಂತ ಹೇಳ್ತೀವಿ. ಅಣಬೆ ಬೆಳೆದು ಆದ್ಮೇಲೆ ಉಳಿದಂತಹ ಒಂದು ಏನು ತ್ಯಾಜ್ಯ ಅನ್ನೋದು ಮಾಧ್ಯಮ ಅಂತ ನಾವು ಕರಿತೀವಿ. ಅದು ಆ ಒಂದು ನಾವು ಉಳಿದಂಥದ್ದು ಮತ್ತೆ ನಾವು ಅದನ್ನು ರೀಸೈಕಲ್ ಅಂತಂದರೆ, ಈಗ ನೀವು ರೈತರಾಗಿದ್ದರೆ ನಿಮಗೆ ನಿಮ್ಮ ಮನೆಯಲ್ಲಿ ಹಸುಗಳು ಇರ್ತವೆ, ಅದನ್ನು ಪಶು ಆಹಾರವಾಗಿ ಬಳಕೆ ಮಾಡ್ಕೋಬೋದು, ಅಥವಾ ಜೈವಿಕ ಗೊಬ್ಬರದಲ್ಲಿ ಬಳಕೋಬೋದು. ಇನ್ನು ಯೂಶಲಿ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಟ್ರೈಕೋಡರ್ಮ ಬಳಕೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇನ್ನು ಏನಂತಂದರೆ, ಇದನ್ನು ಈಗ ಮಣ್ಣು ಅಂದರೆ ಪೋಷಕಾಂಶ ಕಡಿಮೆ ಇರುವಂತಹ ಮಣ್ಣುಗಳಲ್ಲಿ ನಾವು ಇದನ್ನು ಬಳಕೆ ಮಾಡ್ಬೋದು, ಅಥವಾ ಎರೆಹುಳ ಗೊಬ್ಬರಕ್ಕೆ ಬಳಕೆ ಮಾಡ್ಬೋದು, ಕಾಂಪೋಸ್ಟ್ ಗೊಬ್ಬರಕ್ಕೆ ಮಾಡ್ಕೋಬೋದು, ಅಥವಾ ಸಿಟಿಯಲ್ಲಿರುವಂತಹ ಜನ ಪಾಟ್ಗಳಲ್ಲಿ ಸಸ್ಯಗಳನ್ನೆಲ್ಲ ಬೆಳೆದಿರ್ತಾರೆ, ಅದಕ್ಕೆ ನಾವು ಇದನ್ನು ಗೊಬ್ಬರ ಆಗಿ ಬಳಕೆ ಮಾಡ್ಬೋದು. ಇದು ಅಂದರೆ ವೇಸ್ಟ್ ಏನಾಗಲ್ಲ, ಈ ಮರುಬಳಕೆಯಾಗಿ ನಾವು ಕಾಂಪೋಸ್ಟ್ ಗೊಬ್ಬರಕ್ಕೆ ನಾವು ಹೆಚ್ಚಾಗಿ ಒತ್ತು ಕೊಡ್ಬೋದು. ಯಾವುದೇ ಒಂದು ಕೃಷಿ ಆಗಿದ್ರು ಕೂಡ ಕೆಲವೊಂದು ಸಮಸ್ಯೆಗಳಿದ್ದೇ ಇರ್ತವೆ ಸರ್. ಈ ಅಣಬೆಯಲ್ಲಿ ಕಾಣ್ತಕ್ಕಂತಹ ಅಂದ್ರೆ ಇದರಲ್ಲಿ ಎದುರಾಗ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ಏನ್ ಹೇಳ್ತೀರಾ ರೈತರಿಗೆ? ರೈತರು ಇದ್ರ ಬಗ್ಗೆ ಅಂದ್ರೆ ಸೂಕ್ಷ್ಮವಾಗಿ ಇದ್ರ ಬಗ್ಗೆ ಪರಿಪೂರ್ಣ ಜ್ಞಾನ ಹೊಂದಿರಬೇಕು. ಅಂದ್ರೆ ಇದನ್ನ ನಾವು ಎಲ್ಲರೂ ಮಾಡಕ್ಕೆ ಅಂತ ಅದು ಪ್ರಯತ್ನ ಪಟ್ಟು ಎಷ್ಟೋ ಜನ ಕೈ ಸುಟ್ಕೊಂಡವರು ಇದ್ದಾರೆ. ಸೊ ಇದರಲ್ಲಿ ನಾವು ತೇವಾಂಶ ಮತ್ತೆ ಉಷ್ಣಾಂಶ, ಮುಖ್ಯವಾಗಿ ನಮ್ಮ ಒಂದು ಭಾಗದಲ್ಲಿ ಉಷ್ಣಾಂಶ ಎಷ್ಟಿದೆ ಅನ್ನೋ ತಿಳ್ಕೊಂಡು ಅದ್ರ ಬಗ್ಗೆ ಜ್ಞಾನ ತಗೊಂಡು, ಸೊ ಅದ್ರ ಬಗ್ಗೆ ತೇವಾಂಶ ತಗೊಂಡು ಎಷ್ಟು ಇರುತ್ತೆ, ಎಷ್ಟು ಮೇಂಟೈನ್ ಮಾಡಬೇಕು ಅದನ್ನು ತಿಳ್ಕೊಬೇಕು. ಸೊ ಹಾಗೆಯೇ ಒಂದು ನಾವು ಸೀಡ್ಸ್ ತಗೊಂಬರೋದಾಗಲಿ, ಈಗ ಬೀಜ ಒಂದು ನಮ್ಮಲ್ಲಿ ಕೊರತೆ ಕಾಣುತ್ತೆ, ಸೊ ಅದರಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಹತ್ತಿರ ಭಾಗದಲ್ಲಿ ಇಲ್ಲದ ಆ ಒಂದು ಉತ್ತಮ ಗುಣಮಟ್ಟದ ಒಂದು ಸೀಡ್ಸ್ ತಗೊಳೋದು. ಆಮೇಲೆ ನೆಕ್ಸ್ಟು ಸರಿಯಾಗಿ ಬಾಯ್ಲಿಂಗ್ ಮಾಡಲ್ಲ ಅಂದರೆ ಪಾಶ್ಚರೀಕರಣ ಮಾಡಲ್ಲ, ಈಗ ಒಂದು 2 ಗಂಟೆ ನೆನಾಕ್ಬಿಡೋದು, ಒಂದು ಅರ್ಧ ಒಂದು 10 ನಿಮಿಷ ಕುದಿಸಿ ಅಣಬೇಗೆ ಹಾಕ್ಬಿಡ್ತಾರೆ, ಹಂಗಿಲ್ಲ. ನಾವು ಅದ್ರದ್ದು ಅದು ಏನು ನಿಯಮ ಪ್ರಕಾರ ನಾವು 8-10 ಗಂಟೆ ನೆನಾಕಿ ನೀರಲ್ಲಿ ನೆನೆಸಿ ಮತ್ತೆ ಒಳ್ಳೆ ಇದರಲ್ಲಿ ಕುದಿಸಿ ನಾವು ಮಾಡಿದರೆ ಒಂದು ಉತ್ತಮವಾದ ಇಳುವರಿನ ತಗೋಬೋದು. ಇವು ಮೂಲ ಸಮಸ್ಯೆ ಅಂದರೆ ಸಿಂಪಲ್ ಆಗಿದ್ದರದ್ದು ಅಂದ್ರೆ ಇವೆ. ನಮ್ಮ ತೇವಾಂಶ ಕೊರತೆ ನಮ್ಮ ಪರಿಸರದ್ದು ಮುಖ್ಯವಾಗಿ ನಮ್ಮದು ವಾತಾವರಣ ನಾವು ತಿಳ್ಕೊಂಡಾಗ ಒಂದು ಉದ್ಯಮ ಕೈ ಹಾಕ್ತಾ ನಾವು ತೊಂದರೆ ಆಗುತ್ತೆ. ಪ್ರತಿ ಬಾರಿ ತಾವು ಹೇಳ್ತಿದ್ರಿ ತರಬೇತಿ ತರಬೇತಿ ಅಂತ, ತಮ್ಮ ಇಲಾಖೆಯಿಂದ ಸಿಗ್ತಕ್ಕಂಥ ತರಬೇತಿ ಬಗ್ಗೆ ಯಾರು ತಗೋಬಹುದು, ಈ ತರಬೇತಿನ ಯಾವ ಸಮಯದಲ್ಲಿ ತಗೋಬಹುದು ಅಂತ ಹೇಳ್ತೀರಿ? ಇದು ನಿಮ್ ಜೈವಿಕ ಕೇಂದ್ರ ಸಂಶೋಧನಾ ತೋಟಗಾರ ಕೇಂದ್ರ ಶಿವಮೊಗ್ಗದಲ್ಲಿ ನಿಮಗೆ ಮುಂಚೆ ಹೆಸರು ನೋಂದಣಿ ಮಾಡ್ಕೊಂಡಿದ್ರೆ ನಿಮಗೆ 3 ದಿವಸಗಳ ತರಬೇತಿ, 6 ದಿವಸ ತರಬೇತಿ, 1 ದಿನ ತರಬೇತಿಗಳು, ಇದು ಸಂಪೂರ್ಣವಾಗಿದೆ. ಇದನ್ನ ರೈತ ಮಹಿಳೆಯರಿಗೂ ಇದೆ, ಯುವಕರಿಗಿದೆ. ಅಲ್ಲೇ ನೀವು ಸ್ಟೇ ಆಗಿಬರ್ಬೋದು, ಅಥವಾ 1 ದಿವಸ ನಮಗೆ ಬೇಕು ಅಂದ್ರೆ 1 ದಿವಸ ತರಬೇತಿನೂ ಕೊಡ್ತಾರೆ, ಅಥವಾ ನಿಮಗೆ 3 ದಿವಸ ಅಥವಾ ವಾರ ಸರ್ಟಿಫಿಕೇಟ್ ಕೋರ್ಸ್ಗಳು ಸತ ಸಿಗ್ತಾ ನಿಮಗೆ. ಸೊ ಅಲ್ಲೇ ನೀವು ತರಬೇತಿಗಳನ್ನ ಪರಿಪೂರ್ಣ, ಯಾಕಂದ್ರೆ ನೀವು ಅಲ್ಲಿ ನೋಡ್ತೀರ ಅಂದ್ರೆ ಸ್ಟೆಪ್ ಅಂಡ್ ಸ್ಟೆಪ್, ಈಗ 1 ದಿವಸ ಆಮೇಲೆ 15 ದಿವಸ 9 ದಿವಸ ಯಾವ ರೀತಿ ನಿಮಗೆ ಅಣಬೆಯನ್ನ ಸಂಪೂರ್ಣವಾಗಿ ಯಾವ ರೀತಿ ಬೆಳೆದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ವಿಜ್ಞಾನಿಗಳು ನಿಮಗೆ ತರಬೇತಿನ ಕೊಡ್ತಾರೆ. ನೀವು ಅಲ್ಲಿ ನೀವು ಹೋದ್ರೆ ನೀವು ತರಬೇತಿ ಕೊಡ್ಬೋದು. ನಾವು ಇಲ್ಲಿ ಸಂಘದ ಒಂದು ಮಹಿಳೆಯರಿಗೆ ನಾವೇನ್ ಮಾಡ್ತೀವಿ, 1 ದಿವಸದ ಮಟ್ಟಿಗೆ ಈ ರೀತಿ ನಾವು ಒಂದು PPT ಅಲ್ಲಿ ಪ್ರೆಸೆಂಟೇಷನ್ ಮಾಡಿ ಹೇಳ್ಬಹುದು. ಸೊ ಅವರು ಇದ್ರ ಬಗ್ಗೆ ತುಂಬಾ ಒತ್ಕೊಟ್ಟು ನಾನು ಮಾಡಲೇಬೇಕು ಅಂತಂದ್ರೆ ನೀವು ಹತ್ತಿರದ ಇಲ್ಲೇ ಶಿವಮೊಗ್ಗದಲ್ಲಿ ನೀವು ತರಬೇತಿನ ಪಡಿಬಹುದು. ಕಾರ್ಯಕ್ರಮವನ್ನು ಕೇಳ್ತಕ್ಕಂತ ಉಳಿದಂತ ರೈತರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲ ರೈತ ಬಾಂಧವರು, ಏನು ಹೆಚ್ಚಿನಾಗಿ ಗ್ರಾಮೀಣ ಭಾಗದವರಿಗೆ ಅಣಬೆ ಅನ್ನೋದು ಗೊತ್ತಿರುತ್ತೆ, ಇನ್ನ ನಗರ ಪ್ರದೇಶಗಳಲ್ಲಿ ವಾಸವಿರುವಂತವರಿಗೆ ಅದು ಅಣಬೆ ಅನ್ನೋದು ಗೊತ್ತಿರಲ್ಲ. ಇದನ್ನ ಅತಿ ಸುಲಭ ಮತ್ತೆ ಸರಳ, ಹೆಚ್ಚು ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಇರುವಂತಹ ಒಂದು ಸಸ್ಯಹಾರಿ. ಇದು ವಿಟಮಿನ್ ಜೀವಸತ್ವ ಡಿ ಮತ್ತೆ ವಿಟಮಿನ್ ಬಿ ಸಿಗೋದ್ರಿಂದ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಮಾಹಿತಿ ತಗೊಳ್ಳಿ, ಹಾಗೆ ಉಪಯೋಗಿಸಿ. ಸೊ ನಾವು ಒಂದು ಉದ್ದಿಮೆಗಿಂತ ಮೊದಲು ನಮ್ಮ ಮನೆಯಲ್ಲಿ ಉಪಯೋಗ ಮಾಡಿ. ನಾನು ಹೇಳಿದೆ ಗರ್ಭಿಣಿಯರು ಸತ ಕೊಡ್ತಾರೆ, ಈಗ ನಾವು ಹಾಸ್ಪಿಟ್ಲಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಐರನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರೆ, ಅದಕ್ಕೇನ ನೀವು ಅಣಬೆ ಖಾದ್ಯಗಳನ್ನ ಸಹ ನೀವು ಒಂದು ವೈದ್ಯರ ಸಲಹೆ ಮೇರೆಗೆ ನಾನು ಯೂಸ್ ಮಾಡ್ಲಿಕ್ಕೆ ಹೇಳ್ತೀನಿ. ಹಾಗೆ ಇದ್ರ ಬಗ್ಗೆ ಅಣಬೆ ಇದೊಂದು ಏನೋ ಮಾಂಸಾಹಾರ ಅನ್ನೋದು ಒಂದು ಕಲ್ಪನೆ ಬಿಟ್ಟು ಇದು ಒಂದು ಸಸ್ಯಹಾರಿ, ಅದು ತರಕಾರಿ ಒಂದು ಜಾತಿಗೆ ಸೇರೋದ್ರಿಂದ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಅದರದ್ದು ಫಸ್ಟ್ ಬಳಕೆ ಮಾಡ್ಕೊಂಡು ನೀವು ಮಾರ್ಕೆಟಲ್ಲಿ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡಿ 1-2 ಸಲ ಅದರದ ರುಚಿ ನೋಡಿದಾಗ ಅದು ನೀವೇ ಬಿಡಲ್ಲ. ಒಟ್ಟಲ್ಲಿ ರೈತರು ಇದನ್ನ ಬೆಳೀರಿ ಮತ್ತೆ ಇದನ್ನ ಉಪಯೋಗಿಸಿ ಅಂತ ತಾವು ಹೇಳ್ತೀರಿ? ಹೌದು, ಈಗ ಗ್ರಾಮೀಣ ಭಾಗದಲ್ಲಿ ಯುವಕ ಯುವತಿಯರಿಗೆ ಮಹಿಳೆಯರಿಗೆ ಮುಖ್ಯವಾಗಿ ಇದನ್ನು ಒಂದು ಉದ್ಯಮ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬಹುದು. ಅದ್ರದ್ದು ಅವರೇ ಆದ ಒಂದು ಮಾರ್ಕೆಟ್ ಬೆಳ್ಕೊಂಡ್ರೆ ಇದು ನಿಜವಾಗ್ಲೂ ಇದು ತುಂಬಾ ಸಕ್ಸಸ್ ಆಗಿದೆ. ಅಂದ್ರೆ ಈ ಬೇರೆ ಕಡೆ ನಾವು ನೋಡಿದಾಗೆಲ್ಲ ಈ ಕೃಷಿ ಜಮೀನೇ ಇಲ್ಲ, ನಾವು ಏನ್ ಮಾಡಬೇಕು ಅನ್ನೋದಾದ್ರೆ ಇದು ಒಂದು ಕೃಷಿ ಪೂರಕವಾಗಿ ನಾವು ಒಂದು ಉದ್ದಿಮೆಯಾಗಿ ಅಣಬೆ ಕೃಷಿ ಬೇಸಾಯವನ್ನು ಮಾಡಬಹುದು. ಒಟ್ಟಿನಲ್ಲಿ ಆದಾಯದ ಬಗ್ಗೆ ಮಾತಾಡೋದಾದ್ರೆ ತಿಂಗಳಿಗೆ ಒಂದು ಎಷ್ಟು ಬರ್ಬೋದು ಅಂತ ಹೇಳ್ತೀರಾ ಸರ್? ಚೆನ್ನಾಗಿ ಮಾಡೋದಾದ್ರೆ ನಾನು ನೋಡಿದಂಗೆ ಒಂದು ತಿಂಗಳಿಗೆ 60,000 ವರೆಗೂ ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರು 60,000 ರೂಪಾಯಿ ದುಡಿಮೆ ಇದೆ. ನಿಮಗೆ ಮಾರ್ಕೆಟಲ್ಲಿ 350 ರೂಪಾಯಿ ಆದ್ರೂ ಒಂದು 200 ರೂಪಾಯಿ ತಗೊಂಡ್ರು, ಅವರೇ ತಗೊಂಡ್ರು, ನಿಮಗೆ ತಿಂಗಳ ನಿಮಗೆ 40-60 ಸಾವಿರ ರೂಪಾಯಿ ನೀವು ದುಡಿಬಹುದು. ಒಳ್ಳೇದು ಸರ್, ತಾವು ಇದುವರೆಗೂ ಅಣಬೆ ಕೃಷಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದಿರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಅಣಬೆ ಬೇಸಾಯ ಈ ಕುರಿತು ಆತ್ಮ ವಿಭಾಗ ಕೃಷಿ ಇಲಾಖೆಯ ಭದ್ರಾವತಿಯ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾದ ರವಿಕುಮಾರ್ UH ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ಆತ್ಮೀಯ ಕೆಳಗರೆ, ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರ 103.5 ಎಫ್ಎಂ ಹಾಗೂ ಮೀಡಿಯಂ ವೇವ್ 675 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಕೆಳಗರೆ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನಮಗೆ ವಾಟ್ಸಪ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9481572600. ಮತ್ತೊಮ್ಮೆ 9481572600. ವಾಟ್ಸಪ್ ಮಾಡುವಾಗ ನಿಮ್ಮ ಹೆಸರು ಮತ್ತು ಊರನ್ನು ತಿಳಿಸಲು ಮರೆಯದಿರಿ. ಈಗ ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಬಂದ